ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರನ್ನ ಬ್ರಾಹ್ಮ ಭಕ್ತ ಕೇಳಿದ, ಭೋಗಾಂತವಾಗಬೇಕು ಭೋಗಾಂತವಾಗಬೇಕು ಅಂತ ಹೇಳ್ತಿರಲ್ಲ, ಅದರ ಅರ್ಥ ಏನು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಭೋಗ ಅಂದರೆ ಕಾಮಕಾಂಚನಗಳ ಭೋಗ. ಯಾವ ಕೊಠಡಿಯಲ್ಲಿ ಹುಣಸೆಕಾಯಿ ಉಪ್ಪಿನಕಾಯಿ ನೀರಿನ ಗುಡಾಣ ಇವೆಯೋ ಅಲ್ಲಿಯೇ ವಿಷಮ ಶೀತ ಜ್ವರದ ರೋಗಿಯನ್ನು ಬಿಟ್ಟರೆ ಕಷ್ಟಕ್ಕಿಟ್ಟುಕೊಳ್ಳುತ್ತದೆ ಧನ ಕನಕ ಕೀರ್ತಿ ಸಂಭ್ರಮ ದೇಹ ಸುಖ ಇವನ್ನೆಲ್ಲ ಒಮ್ಮೆ ಅನುಭವಿಸಿದ ಹೊರತು, ಅಂದರೆ ಭೋಗ ಮುಗಿಯದ ಹೊರತು ಅನೇಕರಿಗೆ ಹೃದಯದಲ್ಲಿ ಭಗವಂತನಿಗಾಗಿ ವ್ಯಾಕುಲತೆ ಉಂಟಾಗದು ಅಂತ ಹೇಳ್ತಾರೆ. ಆಗ ಬ್ರಾಹ್ಮ ಭಕ್ತ ಎರಡನೇ ಪ್ರಶ್ನೆಯನ್ನು ಮುಂದಿಡ್ತಾನೆ. ನಿಜವಾಗಿ ಕೆಟ್ಟವರು ಯಾರು? ಹೆಂಗಸೋ ಗಂಡಸೋ? ಬಹಳ ಮೂಲಭೂತವಾದಂತಹ ಪ್ರಶ್ನೆ. ಸಾಮಾನ್ಯವಾಗಿ ಇದಕ್ಕೆ ಉತ್ತರವನ್ನ ಗಂಡಸರು ಕೊಡುವ ರೀತಿಯೇ ಬೇರೆ, ಹೆಂಗಸರು ಕೊಡುವ ರೀತಿಯೇ ಬೇರೆ. ಗಂಡಸರು ಹೇಳ್ತಾರೆ ಹೆಂಗಸರೇ ಕೆಟ್ಟವರು ಅಂತ, ಹೆಂಗಸರು ಹೇಳ್ತಾರೆ ಗಂಡಸರೇ ಕೆಟ್ಟವರು ಅಂತ. ಅದರೊಳಗೇನು ಎರಡನೇ ಮಾತೇ ಇಲ್ಲ. ಶ್ರೀರಾಮಕೃಷ್ಣ ಏನು ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿ ಹೇಳ್ತಾರೆ, ವಿದ್ಯಾಸ್ವರೂಪಿಣಿ ಹೆಂಗಸು ಇದ್ದಾಳೆ, ಅವಿದ್ಯಾಸ್ವರೂಪಿಣಿ ಹೆಂಗಸು ಇದ್ದಾಳೆ. ವಿದ್ಯಾರೂಪಿಣಿ ಹೆಂಗಸು ಭಗವಂತನ ಕಡೆಗೆ ನಮ್ಮನ್ನ ಕರೆದೊಯ್ತಾಳೆ, ಆದರೆ ಅವಿದ್ಯಾರೂಪಿಣಿ ಹೆಂಗಸು ಭಗವಂತನನ್ನ ಮರೆಸಿ ಸಂಸಾರದಲ್ಲಿ ಮುಳುಗಿಸಿ ಬಿಡ್ತಾಳೆ. ಈ ಹೆಂಗಸಿಗೆ ಸಂಬಂಧಪಟ್ಟಂತೆ ಮಾತು ಹುಟ್ಟಿಕೊಂಡಾಗ ಅಕ್ಕ ಮಹಾದೇವಿಯವರು ಹೇಳಿದರು, ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ, ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ. ಅವಳಿಗೆ ಇವನು ಮಾಯೆ, ಇವನಿಗೆ ಅವಳು ಮಾಯೆ ಅಂತ ಒಂದು ಮಾತು ಹೇಳಿದ್ಲು. ಆಮೇಲೆ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ಮಾಯೆ ಮಾಯೆ ಅಂತ ಹೇಳಿದ್ರೆ ಮತ್ತಿನ್ನೇನು ಇಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಅಂತ. ಆಸೆ ಅಂತ ಹೇಳ್ತಕ್ಕಂಥದ್ದು ಅನಾಹುತಕ್ಕೆ ಕಾರಣ ಅಂತನ್ನುವ ಪರಿಜ್ಞಾನವನ್ನ ಮನಸ್ಸಿಗೆ ಮಾಡಿಕೊಟ್ಟು ಆ ಮನಸ್ಸನ್ನು ಸುಶಿಕ್ಷಿತಗೊಳಿಸಿದಾಗ ನೋಡಿದಲ್ಲೆಲ್ಲ ಆಸೆ ಪಡಬೇಡ, ಕಣ್ಣು ಹಾಕಿದಲ್ಲೆಲ್ಲ ಕಣ್ಣು ಕೊಳೆ ಮಾಡ್ಕೋಬೇಡ ಅಂತ ಮತ್ತೆ ಮತ್ತೆ ಈ ತುಂಟ ಮನಸ್ಸಿಗೆ ಪಾಠ ಹೇಳಿ ಅದನ್ನು ಸುಶಿಕ್ಷಿತವನ್ನಾಗಿಸಿದ ಮೇಲೆ ಗೊತ್ತಾಗುತ್ತದೆ, ಹೆಣ್ಣು ಮಾಯ ಅಲ್ಲ, ಗಂಡು ಮಾಯ ಅಲ್ಲ, ನನ್ನ ಮನಸ್ಸಲ್ಲಿದ್ದಂತಹ ಆಸೆಯೇ ಮಾಯೆ ಅಂತ. ಆಸೆ ಯಾವಾಗ ಹತೋಟಿಗೆ ಬಂತು, ಪ್ರತಿಯೊಬ್ಬರೂ ಕೂಡ ಭಗವತ್ ಸ್ವರೂಪಿಗಳಾಗಿ ಭಗವಂತನ ಮಕ್ಕಳಾಗಿ ಕಾಣ್ತಾರೆ, ಎಲ್ಲರೂ ಆನಂದದಿಂದ ಸೋದರ ಸೋದರಿ ಭಾವದಿಂದ ಯಾಕಿರಬಾರದು? ಆದರೆ ಶ್ರೀರಾಮಕೃಷ್ಣರು ಇಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ವಿದ್ಯಾರೂಪಿಣಿ ಹೆಂಗಸೂ ಇದ್ದಾಳೆ, ಅವಿದ್ಯಾರೂಪಿಣಿ ಹೆಂಗಸೂ ಇದ್ದಾಳೆ ಅಂತ ಹೇಳ್ಬಿಟ್ರು. ಈ ಇಡೀ ಪ್ಯಾರಾದಲ್ಲಿ ವಿದ್ಯಾ ಸ್ವರೂಪಿಯಾದ ಪುರುಷನೂ ಇದ್ದಾನೆ, ಅವಿದ್ಯಾ ಸ್ವರೂಪಿಯಾದ ಪುರುಷನೂ ಇದ್ದಾನೆ ಅನ್ನೋ ಮಾತನ್ನು ಅವ್ರು ಹೇಳಲಿಲ್ಲ ಅಂತ ಹೇಳಿ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ಮಾಡಿದ್ರೂ ಏನು ಕೆಲಸಕ್ಕೆ ಬರೋಲ್ಲ, ಯಾಕಂದ್ರೆ ಅವರಿಲ್ಲ ಕೇಳೋದಕ್ಕೆ ಈಗ, ಅಂದರೆ ಪ್ರತ್ಯಕ್ಷವಾಗಿ ಶರೀರದಿಂದ. ಆದರೆ ನಾವು ಬುದ್ಧಿ ಉಪಯೋಗಿಸಿ ಅರ್ಥ ಮಾಡಿಕೊಳ್ಬೇಕು. ಹೆಣ್ಣು ಅಂತ ಹೇಳಿದ ಕಡೆಯಲ್ಲೆಲ್ಲ ಗಂಡು ಅಂತ ಅನ್ನೋದನ್ನು ತಂದುಕೊಳ್ಬೇಕು. ಹೇಗೆ ವಿದ್ಯಾಸ್ವರೂಪಿಣಿಯಾದ ಹೆಂಗಸು ಇದ್ದಾಳೆ, ಅವಿದ್ಯಾಸ್ವರೂಪಿಣಿಯಾದ ಹೆಂಗಸು ಇದ್ದಾಳೆ ಅಂತ ಹೇಳಿದಾಗ, ವಿದ್ಯಾಸ್ವರೂಪಿಯಾದ ಪುರುಷನೂ ಇದ್ದಾನೆ, ಅವಿದ್ಯಾಸ್ವರೂಪಿಯಾದ ಪುರುಷನೂ ಇದ್ದಾನೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಈಗ ವಿದ್ಯಾಸ್ವರೂಪಿಣಿಯಾದ ಹೆಂಗಸು, ಅವಿದ್ಯಾಸ್ವರೂಪಿಣಿಯಾದ ಹೆಂಗಸು ಏನು ಅಂತ ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅದೇನದು ವಿದ್ಯಾಸ್ವರೂಪಿಣಿಯಾದ ಹೆಂಗಸು ಅಂತಂದ್ರೆ, ತಕ್ಷಣ ಅರ್ಥ ಮಾಡ್ಕೊಳ್ತಾರೆ ಕಾಲೇಜಿಗೆ ಹೋಗ್ಬಿಟ್ಟು ಬಂದವಳೆಲ್ಲ ವಿದ್ಯಾಸ್ವರೂಪಿಣಿ ಹೆಂಗಸು ಅಂತ. ಶ್ರೀರಾಮಕೃಷ್ಣರ ಬಳಿಗೆ ಬಂದಂತ ಮಾಸ್ಟರ್ ಮಹಾಶಯನನ್ನ ಹೇಳ್ತಾರೆ, ನಿನ್ನ ಹೆಂಡತಿ ಹೇಗೆ ಅಂತ ಕೇಳಿದ್ರೆ ಇವನೇನ್ ಹೇಳ್ದ, ಒಳ್ಳೆಯವಳು ಆದ್ರೆ ಅಜ್ಞಾನಿ, ಹಾಗಾದ್ರೆ ನೀನ್ ಮಾತ್ರ ಜ್ಞಾನಿಯೋ? ಇವನು ಓದಿದ್ರು ಕೂಡ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ ನೀನು ಮಾತ್ರ ಜ್ಞಾನಿಯೋ? ಆಗ ಅವನಿಗೆ ಅರ್ಥ ಆಯ್ತು, ಓಹೋ, ಪುಸ್ತಕ ಓದೋದು ಮಾತ್ರವೇ ಜ್ಞಾನದ ಲಕ್ಷಣ ಅಲ್ಲ ಅಂತ. ಆ ಮಾತು ನೀನು ತಂದುಕೊಳ್ಬೇಕು. ಪುಸ್ತಕ ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಒಂದು ಬಗೆಯ ಜ್ಞಾನವೇ. ಇಲ್ಲಿ ವಿದ್ಯಾ ವಿದ್ಯಾ ಅಂತ ಹೇಳಿದ್ರೆ ಯಾವುದು ನಮ್ಮನ್ನ ಮುಕ್ತಿಯೆಡೆಗೆ ಒಯ್ಯುತ್ತದೋ, ವಿವೇಕವನ್ನು ಕೊಟ್ಟು ಅದು ವಿದ್ಯೆ. ಯಾವುದು ಅವಿವೇಕದಲ್ಲಿ ಮುಳುಗಿಸಿ ಮತ್ತೆ ಮತ್ತೆ ಹುಟ್ಟು ಸಾವುಗಳಿಗೆ, ಸಂಕಟ ಪರಿವಾರಗಳಿಗೆ ಕಾರಣವಾಗುತ್ತದೋ ಅಥವಾ ಕಾರಣವಾಗಿಸ್ತದೋ ಅದು ಅವಿದ್ಯೆ. ಆದ್ರಿಂದ ವಿದ್ಯಾವಂತ ಹೆಂಗಸು ಕೂಡ ಶ್ರೀರಾಮಕೃಷ್ಣರ ದೃಷ್ಟಿಯಲ್ಲಿ ಅವಿದ್ಯಾ ಸ್ವರೂಪಿಣಿಯಾಗಬಹುದು. ಯಾವಾಕೆ ತನ್ನ ಗಂಡನನ್ನ ಮೋಹದಿಂದ ತನ್ನ ಬಂಧನದೊಳಗಡೆ ಇಟ್ಟುಕೊಳ್ತಾಳೋ, ತನ್ನ ಮುಷ್ಟಿಯಿಂದ ತಪ್ಪಿ ಸ್ವತಂತ್ರವಾಗಿ ವರ್ತಿಸುವುದಕ್ಕೆ ಬಿಡುವುದೇ ಇಲ್ಲವೋ, ಸಂಪೂರ್ಣ ಮನೆಯ ವ್ಯವಹಾರಗಳಿಗೆ ಅದಕ್ಕಿಂತ ಹೆಚ್ಚಾಗಿ ಶಾರೀರಿಕ ಸುಖ ಆದಿಗಳಿಗೆ ಎಳೀತಾಳೋ, ಅವಳು ಅವಿದ್ಯಾ ಸ್ವರೂಪಿಣಿ. ಹಾಗೇನೇ ಸ್ತ್ರೀಯೂ ಕೂಡ ಆಧ್ಯಾತ್ಮಿಕ ಸ್ವರೂಪಿಣಿಯಾಗಿರಬಹುದು, ವಿದ್ಯಾಸ್ವರೂಪಿಣಿಯಾಗಿರಬಹುದು. ಅವಳಿಗೆ ಬಂದಂತಹ ಪತಿಯೊಬ್ಬ ಪ್ರಾಪಂಚಿಕನಾಗಿ ಇದ್ದುಕೊಂಡು ಅವಳನ್ನ ಶರೀರದ ಮೋಹದ ಕಡೆಗೆ ಸೆಳೆಯಬಹುದು. ಅಂತಹ ಪುರುಷನನ್ನ ಅವಿದ್ಯಾ ಸ್ವರೂಪಿಯಾದ ಪುರುಷ ಅಂತ ಕರೀಬೇಕಾಗತ್ತೆ. ಕರೆದ ಮಾತ್ರಕ್ಕೆ ಅವನೇನು ತನ್ನ ಸ್ವಭಾವವನ್ನು ಬಿಡೋದಿಲ್ಲ, ಆ ವಿಚಾರ ಪ್ರತ್ಯೇಕ, ತಿಳಿದುಕೊಳ್ಳೋಕೆ ಅಷ್ಟೇ. ಇಲ್ಲಿ ಅವಿದ್ಯೆ ಇದೆ, ಇಲ್ಲಿ ವಿದ್ಯೆ ಇದೆ, ಆದ್ರಿಂದ ಈ ಬಗೆಯ ತೊಡಕು ಸಂಭವಿಸ್ತಾ ಇದೆ ಅಂತ ತಿಳಿದುಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಮತ್ತೆ ದೇವರೇ ಗತಿ, ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದು ಹೇಗೆ ಅಂತ ಅನ್ನೋದಕ್ಕೆ ನಾವು ದೇವರ ಸಹಾಯವನ್ನೇ ಎಳೆದುಕೊಳ್ಳಬೇಕಾಗತ್ತೆ. ಕೇವಲ ಕೇಳಿಕೊಳ್ಳೋದಲ್ಲ, ಎಳೆದುಕೊಳ್ಳಬೇಕು. ಸ್ವಲ್ಪ ಬಲವಾಗಿಯೇ ಆ ದೇವರನ್ನ ಅಲಗಾಡಿಸಿ ಕೇಳಿಕೊಳ್ಬೇಕಾಗತ್ತೆ. ಯಾತಕ್ಕೆ ಈ ಮಾತನ್ನ ಹೇಳಿದೆ ಅಂತಂದ್ರೆ, ಅವಿದ್ಯಾಸ್ವರೂಪಿಣಿ ವಿದ್ಯಾಸ್ವರೂಪಿಣಿ ಅಥವಾ ವಿದ್ಯಾಸ್ವರೂಪ ವಿದ್ಯಾಸ್ವರೂಪ ಯಾರು ಅಂತ ಗೊತ್ತಾಯ್ತು. ಹೋಗ್ಲಾಡಿಸ್ಕೊಳ್ಳೋದು ಹೇಗೆ? ಎಷ್ಟೋ ಜನ ಆ ಬಗೆಯ ಒಂದು ದ್ವಿವಿಧದಲ್ಲಿ ಅಥವಾ ದ್ವಂದ್ವದಲ್ಲಿ ಸಿಕ್ಕಾಕೊಂಡು ಬಿಟ್ಟಿರ್ತಾರೆ. ಅವರಿಗೆ ಉತ್ತರ ಇಲ್ಲೇ ಸಿಕ್ಕಿಬಿಟ್ರೆ ಅವರು ತಮ್ಮ ಒಂದು ಪರಿಹಾರವನ್ನು ತಾವು ನೋಡ್ಕೊಳ್ಬಹುದಲ್ಲ ಅನ್ನೋ ಕಾರಣದಿಂದ ಹೇಳ್ತಾ ಇದ್ದೇನೆ. ದೇವರನ್ನ ಸ್ವಲ್ಪ ಗಟ್ಟಿಯಾಗಿ ಅಲುಗಾಡಿಸಬೇಕು. ಬಡಪೆಟ್ಟಿಗೆ ಜಗ್ಗುವವನಲ್ಲ ಅವನು ಅಂತ ಅನ್ನೋದು ನಿಮಗೆ ಗೊತ್ತಾಗಿದೆ. ಹೇಗೆ ಗೊತ್ತಾಗಿದೆ? ನೀವು ಮಾಡತಕ್ಕಂತಹ ಚೂರು ಪಾರು ಪ್ರಾರ್ಥನೆಗಳಿಗೆ ಅವನೇನು ಕಿವಿ ಕೊಟ್ಟವನೇ ಅಲ್ಲ ನೋಡಿ. ಚೂರು ಪಾರು ಪ್ರಾರ್ಥನೆಗಳಿಗೆಲ್ಲ ಅವನು ಕಿವಿ ಕೊಡ್ತಕ್ಕಂಥವನಲ್ಲ. ಸ್ವಲ್ಪ ಗಟ್ಟಿಯಾಗಿ ಕೇಳಬೇಕಾಗತ್ತೆ ಅಂತ ಮಾತನ್ನು ನಾನು ಶ್ರೀರಾಮಕೃಷ್ಣ ಮಾತಿನ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಮಹಾಮಾಯೆಯಲ್ಲಿ ವಿದ್ಯಾಮಾಯೆ ಅವಿದ್ಯಾಮಾಯೆ ಎರಡೂ ಇದೆ ನೋಡಿ. ಮಹಾಮಾಯೆ ವಿದ್ಯಾಮಾಯೆ ಅವಿದ್ಯಾಮಾಯೆ ಮೂರು ಬಗೆಯಾಗಿ ಹೇಳಿದರು. ಮಹಾಮಾಯೆ ಅಂತ ಹೇಳಿದ್ರೇನು? ಅನಂತವಾದದ್ದು, ಇಡೀ ವಿಶ್ವವನ್ನು ನಿರ್ಮಾಣ ಮಾಡಿ ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆ ಕಾರಣವಾದಂತಹದ್ದು, ಅದೇ ಮಹಾಮಾಯೆ ಅಂತಂದ್ರೆ. ತ್ರಿಗುಣಾತ್ಮಕವಾದದ್ದು, ಸತ್ವರಜಸ್ತಮೋ ಗುಣಗಳಿಂದ ಕೂಡಿದಂತಹದ್ದು. ಈ ಮಹಾಮಾಯೆಯ ವಲಯದಲ್ಲಿ ವಿದ್ಯಾಮಾಯೆಯೂ ಇದೆ, ಅವಿದ್ಯಾಮಾಯೆಯೂ ಇದೆ. ವಿದ್ಯಾಮಾಯೆಯನ್ನು ಯಾರು ಅವಲಂಬಿಸ್ತಾರೋ, ಯಾರಲ್ಲಿ ವಿದ್ಯಾಮಾಯೆ ಅಂತ ಹೇಳತಕ್ಕಂತಹದ್ದು ಜಾಗೃತವಾಗಿದೆಯೋ, ಅವರು ಸಾಧು ಸಂಗ, ಜ್ಞಾನ, ಭಕ್ತಿ, ಪ್ರೇಮ, ವೈರಾಗ್ಯ ಇವನ್ನೆಲ್ಲ ಅವಲಂಬಿಸ್ತಾರವರು, ಅಥವಾ ಅವರಲ್ಲಿ ಇಂಥವುಗಳೆಲ್ಲ ಉಂಟಾಗುತ್ತವೆ. ಅವಿದ್ಯಾಮಾಯೆ ಅಂದರೆ ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳ ವಸ್ತುಗಳು, ಅಂದರೆ ಶಬ್ದ ಸ್ಪರ್ಶ ರೂಪರಸಗಂಧ, ಇವು ಭಗವಂತನನ್ನ ಮರೆಸಿಬಿಡುತ್ತವೆ. ಯಾರಲ್ಲಿ ಶಬ್ದ ಸ್ಪರ್ಶ ರೂಪರಸಗಂಧಗಳ ಕುರಿತಾದ ಆಸಕ್ತಿ ವಿಶೇಷವಾಗಿ ಇದೆಯೋ, ಯಾರಿಗೆ ಅವರವರ ಇಂದ್ರಿಯಗಳೇ ಅವರವರ ದೇವರುಗಳಾಗಿದ್ದಾರೋ, ಅವರಿಗೆ ನಿಜವಾದ ದೇವರು ಕಣ್ಮರೆಯಾಗುತ್ತಾನೆ ಅಂತನೋ ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಈಗ ಬ್ರಾಹ್ಮ ಭಕ್ತ ಕೇಳ್ತಾನೆ, ಅವಿದ್ಯೆಯಿಂದ ಅಜ್ಞಾನ ಉಂಟಾಗುವುದಾದ್ರೆ ಯಾಕೆ ಭಗವಂತ ಅದನ್ನು ಸೃಷ್ಟಿಸಿದ? ಅವಿದ್ಯೆಯಿಂದ ಅಜ್ಞಾನ ಉಂಟಾಗುವುದಾದ್ರೆ ಈ ಭಗವಂತ ಅದನ್ನು ಯಾತಕ್ಕೆ, ಕೆಟ್ಟದ್ದನ್ನು ಯಾತಕ್ಕೆ ಸೃಷ್ಟಿಸಿದ? ಈ ಪ್ರಶ್ನೆಯನ್ನು ಕೂಡ ನಾನು ಬಹಳ ಜನ ಹೇಳೋದನ್ನು ಕೇಳಿದ್ದೇನೆ. ಅವರು ಹೇಳೋದನ್ನು ಕೇಳೋದೇನು, ಒಂದಾನೊಂದು ಕಾಲದಲ್ಲಿ ನಾನು ಆ ಪ್ರಶ್ನೆಯನ್ನ ಕೇಳಿದ್ದೇನೆ. ಶ್ರೀರಾಮಕೃಷ್ಣ ಉತ್ತರ ಕೊಡ್ತಾರೆ, ಅದೆಲ್ಲ ಆತನ ಲೀಲೆ. ಅವಿದ್ಯೆಯನ್ನು ಸೃಷ್ಟಿಸಿದ್ದು, ಅವಿದ್ಯೆಯ ಮೂಲಕ ಏನೇನು ಕೆಟ್ಟದ್ದೆಲ್ಲ ಇದೆಯೋ ಅದನ್ನು ಸೃಷ್ಟಿಸಿದ್ದು ಭಗವಂತನ ಲೀಲೆ. ಬ್ರಹ್ಮಸೂತ್ರಗಳಲ್ಲಿ ಒಂದು ಸೂತ್ರ ಏನು ಅಂತಂದ್ರೆ, ಲೋಕವತ್ತು ಲೀಲಾ ಕೈವಲ್ಯಂ ಅಂತ. ಈ ಲೋಕಗಳೆಲ್ಲ ಇವೆಯಲ್ಲ, ಇವುಗಳ ಉದ್ದೇಶ ಏನಪ್ಪಾ ಅಂತಂದ್ರೆ ಕೇವಲ ಲೀಲೆ, ಕೇವಲ ಲೀಲೆ, ಬರೀ ತಮಾಷೆ ಅಂತ. ಅಂದ್ರೆ ಹುಡುಗಾಟಿಕೆ ಅಂತ ಇಟ್ಕೊಳ್ಳಿಬೇಕಾದ್ರೆ ಇದಕ್ಕೆ ಬೇರೆ ಇನ್ನೇನು ಉದ್ದೇಶ ಇಲ್ಲ. ಇಲ್ಲಿ ಶ್ರೀರಾಮಕೃಷ್ಣರು ಅವಿದ್ಯೆಯ ಸೃಷ್ಟಿಗೆ ಕಾರಣ ಏನು, ಯಾವುದರಿಂದ ಅಜ್ಞಾನ ಉಂಟಾಗುತ್ತೋ, ಅಜ್ಞಾನದ ಮೂಲಕ ಅವ್ಯವಹಾರಗಳು ಉಂಟಾಗುತ್ತೋ, ಅಂತಹ ಅವಿದ್ಯೆಯನ್ನು ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು, ಬರೀ ಒಳ್ಳೆಯದನ್ನೇ ಸೃಷ್ಟಿ ಮಾಡಬಹುದಾಗಿತ್ತಲ್ಲ ಅಂತ ಕೇಳಿದ್ದಕ್ಕೆ, ಈ ಲೋಕದ ತಮಾಷೆ ಅಂತ ಹೇಳ್ತಕ್ಕಂಥದ್ದು ಚೆನ್ನಾಗಬೇಕಾದ್ರೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರಬೇಕಾಗುತ್ತೆ ಅಂತ ಹೇಳಿಬಿಟ್ರು. ಯಾವಾಗಲೂ ಹಗಲೇ ಇದ್ರೆ ಚೆನ್ನಾಗಿರುತ್ತೆ ಅನ್ನೋಕ್ಕಾಗುತ್ತೆ, ಸುಸ್ತಾದಾಗ ಗೊತ್ತಾಗುತ್ತೆ, ಒಂದು ಸ್ವಲ್ಪ ರಾತ್ರಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಯಾವಾಗಲೂ ಎಚ್ಚರವಾಗಿದ್ರೆ ಚೆನ್ನಾಗಿರುತ್ತೆ, ಸುಸ್ತಾದ್ರೆ ಗೊತ್ತಾಗುತ್ತೆ, ಸ್ವಲ್ಪ ನಿದ್ರೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹಗಲು ರಾತ್ರಿ ಸುಖ ದುಃಖ ಇವುಗಳೆಲ್ಲ ಒಟ್ಟೊಟ್ಟಿಗೆ ಇರಬೇಕು ಅಂತ ಭಗವಂತನ ಲೀಲೆ. ಶ್ರೀರಾಮಕೃಷ್ಣ ಮುಂದುವರೆದು ಹೇಳ್ತಾರೆ, ಕತ್ತಲೆ ಇಲ್ಲದೇ ಇತ್ತು ಎಂದರೆ ಬೆಳಕಿನ ಮಹಿಮೆಯನ್ನು ಅರಿಯಲಾಗುವುದಿಲ್ಲ. ದುಃಖ ಇಲ್ಲದೇ ಇತ್ತು ಎಂದರೆ ಸುಖ ಏನು ಎಂಬುದನ್ನು ಅರಿಯಲಾಗುವುದಿಲ್ಲ. ಕೆಟ್ಟದ್ದು ಏನು ಎಂಬುದರ ಅರಿವು ಇದ್ರೆ ತಾನೇ ಒಳ್ಳೆಯದು ಏನು ಎಂಬುದರ ಅರಿವು ಆಗಬೇಕಾದ್ರೆ. ತುಂಬಾ ಗಮನೀಯವಾದಂತ ಒಂದು ಅಂಶ ಇದು. ಮನುಷ್ಯ ಕೆಟ್ಟದ್ದನ್ನು ಕಾಣ್ತಾ ಇದ್ದಾನೆ, ಭಗವಂತ ಸೃಷ್ಟಿಸಿದ್ದಾನೆ ಅಂತನ್ನೋದನ್ನ, ಆ ಕೆಟ್ಟದ್ರ ಉದ್ದೇಶ ಏನು ಅಂತ ಚಡಪಡಿಸುವಂತಹ ಸಂದರ್ಭದಲ್ಲಿ ಉತ್ತರ ಇಲ್ಲಿದೆ. ಒಳ್ಳೆಯದನ್ನ ಕಂಡು ಗುರುತಿಸಿ ಮೆಚ್ಚಬೇಕಾದ್ರೆ ಕೆಟ್ಟದ್ದೊಂದಷ್ಟು ಬೇಕು. ಒಬ್ಬ ಮಹಾತ್ಮ ಆಗಬೇಕಾದ್ರೆ ಹಲವಾರು ಜನ ದುರಾತ್ಮರು ಸುತ್ತಮುತ್ತ ಇರಬೇಕು. ಆ ದುರಾತ್ಮರ ನಡುವೆ ಈ ಮಹಾತ್ಮ ಇದ್ದಾನಲ್ಲ, ಅವನು ತನ್ನ ನಿಜವಾದ ಮಹಾತ್ಮ್ಯವನ್ನ ತೋರಿಸಬೇಕು. ನಾಯಿ ಖಚಿತು ಅಂತಂದ್ಬಿಟ್ಟು ನಾಯಿಯನ್ನು ಖಚಿದಕ್ಕೆ ಹೊರಟ್ರೆ ಅಲ್ಲಿ ದೊಡ್ಡಸ್ತಿಗೆ ಏನು ಬಂತು? ನಾವು ಔಷಧ ಹಾಕೊಂಡು ಅದಕ್ಕೆ ಮತ್ತೆ ಒಳ್ಳೆ ಆಹಾರವನ್ನೇ ಕೊಡಬೇಕು. ಧೂರ್ತರು ಕಷ್ಟ ಕೊಟ್ಟರೂ ಕೂಡ ಸಹಿಸಿ ಅವರಿಗೂ ಒಳ್ಳೆಯದಾಗಲಿ. ಸರ್ವಸ್ತರದು ದುರ್ಗಾಣಿ ಸರ್ವೋಭದ್ರಾಣಿ ಪಶ್ಯತು ದುರ್ಜನ ಸಜ್ಜನೋಭೂಯಾತ್ ಸಜ್ಜನ ಶಾಂತಿ ಮಾಪ್ನುಯಾತ್ ಶಾಂತೋ ಮುಚ್ಚೇತ ಬಂದೇಭ್ಯೋ ಮುಕ್ತಶ್ಚಾನ್ಯಾನ್ ವಿಮೋಚಯೇತ್. ಮಹಾತ್ಮರ ಪ್ರಾರ್ಥನೆ ಇದು. ದುರ್ಜನರು ಸಜ್ಜನರಾಗಲಿ ಅಂತಲೇ ಪ್ರಾರ್ಥನೆ ಮಾಡಿಕೊಳ್ತಾರೆಯೇ ವಿನಃ ಈ ದುರ್ಜನರೆಲ್ಲ ನಿರ್ನಾಶವಾಗಿ ಹೋಗ್ಬಿಡ್ಲಿ, ನಿರ್ನಾಮವಾಗಿ ಹೋಗ್ಬಿಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದಿಲ್ಲ ಅವರು. ನಿಜವಾದ ಮಹಾತ್ಮ್ಯ ಅಂತ ಹೇಳ್ತಕ್ಕಂಥದ್ದು ಗೊತ್ತಾಗುವುದು ಯಾವಾಗ? ಕಠಿಣವಾದ ಪರಿಸ್ಥಿತಿ ಒದಗಿದಾಗ. ಧರ್ಮರಾಯ ಸುಮ್ಸುಮ್ಮನೆ ಧರ್ಮರಾಯ ಆಗಲಿಲ್ಲ ಅವನು. ಕೊನೆಯವರೆಗೂ ಕೂಡ ಎಂತೆಂಥ ಕ್ಲಿಷ್ಟ ಪರಿಸ್ಥಿತಿಗಳಲ್ಲೂ ಕೂಡ ತನ್ನ ಧರ್ಮವನ್ನು ಅವನು ಕಾಪಾಡಿಕೊಂಡು ಬಂದ. ಅದರ ಪರಿಣಾಮವಾಗಿ ಕೃಷ್ಣ ಸದಾ ಅವನ ಜೊತೆಯಲ್ಲೇ ಕಾವಲಿಗೆ ನಿಂತ. ಅಷ್ಟೇ ಅಲ್ಲ, ಕೊನೆಯಲ್ಲಿ ಆ ಸ್ವರ್ಗಾರೋಹಣ ಪರ್ವದಲ್ಲಿ ಏನು ಅದ್ಭುತವನ್ನು ನಾವು ನೋಡ್ತಾ ಇದ್ದೇವೆ. ಪಂಚಪಾಂಡವರೆಲ್ಲರೂ ಕೂಡ ದ್ರೌಪದಿಯ ಸಮೇತರಾಗಿ ಸಶರೀರಿಗಳಾಗಿ ಹೋಗಬೇಕು ಅಂತ ಹೊರಟ್ರೆ ಒಬ್ಬೊಬ್ರೆ ಒಬ್ಬೊಬ್ರೆ ಒಬ್ಬೊಬ್ರೆ ಬಿದ್ದೋಗ್ತಾರೆ. ಕೊನೆಯಲ್ಲಿ ಭೀಮ ಬೀಳ್ತಾನೆ. ಭೀಮ ಬೀಳ್ಬೇಕಾದ್ರೆ ಮೊದಲೇ ಕೊನೆ ಅದಕ್ಕಿಂತ ಮೊದಲು ಬೀಳುವವರೆಲ್ಲ ಕುರಿತಾಗಿ ಎಲ್ಲ ಭೀಮ ಪ್ರಶ್ನೆ ಕೇಳ್ತಾನೆ, ಅಣ್ಣ ಇವರಲ್ಲಿ ಯಾತಕ್ಕೆ ಬಿದ್ರು ಅಂತ. ಒಬ್ಬರೊಬ್ಬರದಕ್ಕೆ ಒಂದೊಂದು ಕಾರಣ ಕೊಡ್ತಾನೆ ಅವನು. ಒಂದೊಂದು ವಿಚಾರದಲ್ಲಿ ಅವರು ಧರ್ಮವನ್ನು ಕೈ ಬಿಟ್ಟಿದ್ರು. ಆದ್ರಿಂದ ಸಶರೀರಿಗಳಾಗಿ ಸ್ವರ್ಗ ಲೋಕಕ್ಕೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲವಂತೆ. ಭೀಮ ಅವನ ಎದೆ ಕೂಡ ಡವಗುಟ್ತಾ ಇತ್ತು. ನಾನು ಇಲ್ಲಿಯವರೆಗೆ ಇದ್ದೇನೆ, ಪರವಾಗಿಲ್ಲ, ಅರ್ಜುನನು ಬಿದ್ದ, ಅದಕ್ಕೆ ಕಾರಣವನ್ನು ಕೇಳಿದ. ಧರ್ಮರಾಯ ಹೇಳ್ದ, ತಾನೇ ಎಲ್ಲವನ್ನೂ ಮಾಡುವನು ಅಂತನೋ ಜಂಬ ಇತ್ತು ಅವನಿಗೆ. ಈ ಅಹಂಕಾರವೇ ಅವನ ಮೃತ್ಯು ಕಾರಣವಾಯಿತು ಅಂತಂದ್ಬಿಟ್ಟ. ಸರಿ, ನಾನಾದರೂ ಬದುಕಿದ್ದೀನಲ್ಲ, ನನ್ನಲ್ಲಿ ಧರ್ಮ ಅಂತ ಹೇಳ್ತಕ್ಕಂಥದ್ದು ಪೂರ್ತಿಯಾಗಿ ಇದೆ ಅಂತನೋ ಒಂದು ತೃಪ್ತಿಯಿಂದ ಹೋಗ್ತಾ ಇದ್ರೆ, ಅಣ್ಣ ಅಣ್ಣ ನಾನು ಯಾಕೋ ಬಿದ್ದು ಹೋಗ್ತಾ ಇದ್ದೇನೆ, ಆದರೆ ನಾನು ಯಾಕೆ ಬಿದ್ದು ಹೋಗ್ತಾ ಇದ್ದೇನೆ ಕಾರಣ ಹೇಳಣ್ಣ. ಆಗ ಧರ್ಮರಾಯ ಶಾಂತವಾದ ಮನಸ್ಸಿನಿಂದ ಕಟು ಸತ್ಯವನ್ನು ಅವನ ಮುಂದೆ ಇಟ್ಟ. ಅತಿ ಭುಂಕ್ತೋಸಿ ಅಂತ, ನೀನು ಹೊಟ್ಟೆ ಬಾಕ ಕಣೋ, ಅದಕ್ಕೋಸ್ಕರ ಇನ್ನೇನು ದುಷ್ಟತನ ಇರಲಿಲ್ಲ. ಭೀಮ ಅಂತಂದ್ರೆ ಸರಳ ಭಕ್ತಿ ಅವನದ್ದು, ದೃಢ ಭಕ್ತಿ, ಸರಳ ಭಕ್ತಿ, ಯಾವುದೇ ಬಗೆಯ ಕಪಟ ಅವನಲ್ಲಿ ಇರಲಿಲ್ಲ. ಏಕಮಾರ್ಗ ಒಂದು. ಆದ್ರಿಂದ ಕೊನೆವರೆಗೆ ಬಂದ ಅವನು, ಅಲ್ಲಿ ಬಿದ್ದ. ಅತಿಭುಕ್ತೋಸಿ, ಹೊಟ್ಟೆ ಪಾಕ, ಹೊಟ್ಟೆ ಪಾಕತನದಿಂದಾಗಿ ನಿನಗೆ ಈ ತರ ಬಂತು ಗತಿ. ಧರ್ಮ ಪರಿಪೂರ್ಣವಾದ ರೀತಿಯಲ್ಲಿ ನಮ್ಮಲ್ಲಿ ಅನುಷ್ಠಾನ ಮಾಡಲ್ಪಡಬೇಕು, ನಮ್ಮಿಂದ ನಮ್ಮಲ್ಲಿ ಅನುಷ್ಠಾನ ಆಗಬೇಕು. ಧರ್ಮ ಅಂತ ಹೇಳ್ತಕ್ಕಂಥದ್ದು ನಮ್ಮ ನಡವಳಿಕೆಗಳಲ್ಲಿ ವ್ಯಕ್ತವಾಗತಕ್ಕಂಥದ್ದೇ ವಿನಃ ಅದೊಂದು ಮೂರ್ತಿ ಅಂತೇನಿಲ್ಲ. ಅಥವಾ ಯಾವುದೋ ಒಂದು ಊರಿನಲ್ಲಿ ಸಿಗ್ತಕ್ಕಂತಹ, ಯಾವುದೋ ಒಂದು ಪ್ರದೇಶದಲ್ಲಿ ಸಿಗ್ತಕ್ಕಂತಹ ವಸ್ತುವೇನಲ್ಲ ಅದು. ನಮ್ಮ ನಮ್ಮ ವ್ಯಕ್ತಿತ್ವದಲ್ಲೇ ಅದು ಆವಿರ್ಭಾವಗೊಳ್ಳತಕ್ಕಂಥದ್ದು. ಪೂರ್ಣ ಸ್ವರೂಪದ ಧರ್ಮವೇ ಪರಮಾತ್ಮ. ಇಂತಹ ಧರ್ಮ ಅಂತ ಹೇಳ್ತಕ್ಕಂಥದ್ದು ಪರಿಪೂರ್ಣವಾಗಿ ಇರೋದು ಅಷ್ಟು ಸುಲಭ ಅಲ್ಲ. ನಾವು ಜನಜಂಗುಳಿಗಳ ನಡುವೆ ಬದುಕುವ ಸಂದರ್ಭದಲ್ಲಿ ನಮ್ಮ ಬೇಳೆಕಾಳು ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣರು ಬಹಳ ಸ್ವಾರಸ್ಯಕರವಾದ ಒಂದು ಕಥೆಯನ್ನು ಹೇಳಿದರು, ಉಪಮಾನ ಕೊಟ್ಟರು. ಒಂದು ಮನೆಯಲ್ಲಿ ಒಬ್ಬಾಕೆ ಯಜಮಾನಿ ಅಕ್ಕಪಕ್ಕದ ಎಲ್ಲ ಮನೆಗಳಲ್ಲೂ ಕೂಡ ಒಳ್ಳೆ ಹೆಸರನ್ನು ಪಡೆದಿದ್ದಳವಳು. ಬಹಳ ಶಾಂತ ಸ್ವರೂಪ ಅವಳದ್ದು. ಆ ಮನೆಯಾಕೆ ಯಜಮಾನಿ ಕೋಪಿಸಿಕೊಳ್ಳದೇ ಇಲ್ಲ, ಎಲ್ಲರನ್ನು ಉಪಚಾರವಾಗಿ ಮಾತನಾಡಿಸ್ತಾಳೆ, ಹಾಗೆ ಅಂತ ಕೀರ್ತಿ. ಎಷ್ಟರ ಮಟ್ಟಿಗೆ ಅಂದ್ರೆ ಅದನ್ನ ವ್ಯಕ್ತವಾಗಿ ಎಲ್ಲರೂ ಆಡ್ತಾ ಇದ್ರು. ಮನೆಗೆ ಬಂದು ಅವಳಿಗೆ ಹೇಳ್ತಾ ಇದ್ರು, ಏನ್ ತಾಯಿ ನೀವು ಎಷ್ಟು ಸಹನೆ ನಿಮಗೆ, ನಿಮ್ಮನ್ನು ಕಂಡು ನಮ್ಗೆ ಆಶ್ಚರ್ಯವಾಗುತ್ತೆ. ನಾವು ಸಂಸಾರಿಗರು, ನೀವು ಸಂಸಾರಿಗರು, ಆದ್ರೆ ನಮಗೆ ಕೋಪ ತಾಪ ತರ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆದ್ರೆ ನೀವು ಎಷ್ಟೊಂದು ಶಾಂತವಾಗಿದ್ದೀರಮ್ಮ. ಅದಕ್ಕೆ ಆಕೆ ಜಂಬದಿಂದಲೇನೆ, ಹೌದು ಅದಕ್ಕೆಲ್ಲ ತಪಸ್ಸು ಮಾಡಬೇಕಾಗತ್ತೆ ಅಂತಂದು ಬಿಟ್ಟು ದೊಡ್ಡ ದೊಡ್ಡದಾಗಿ ಏನೇನೋ ಹೇಳಿದ್ಲವಳು. ಅದನ್ನ ಮನೆಯ ಕೆಲಸದ ಹೆಂಗಸೊಬ್ಳು ಕೇಳಿಸ್ಕೊಂಡ್ಲು, ಪ್ರತಿ ಸಲ ಅವಳು ಕೇಳಿಸ್ಕೊತಾ ಇದ್ದಾಳೆ. ಅಲ್ಲಿ ಗುಟ್ಟೇನಪ್ಪ ಅಂತಂದ್ರೆ ಆ ಕೆಲಸದ ಹೆಂಗಸು ಬಹಳ ಒಳ್ಳೆಯವಳು. ಒಳ್ಳೆಯವಳು ಅಂತಂದ್ರೆ ತುಂಬಾ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವಳು. ಆ ಮನೆಯಲ್ಲಿ ಇರ್ತಕ್ಕಂಥ ಎಷ್ಟೆಷ್ಟು ಕೆಲಸ ಕಾರ್ಯಗಳೆಲ್ಲ ಇದೆಯೋ ಅವುಗಳನ್ನೆಲ್ಲ ಅವಳು ಮಾಡಿ ಮುಗಿಸಿ ಈ ಯಜಮಾನಿಗೆ ಯಾವ ಕೆಲಸವನ್ನು ಬಿಡ್ತಾ ಇರಲಿಲ್ಲ. ಇವಳಿಗೆ ಊಟ ಮಾಡೋದು, ಆರಾಮವಾಗಿ ವಿಶ್ರಾಂತಿ ತೆಗೆದುಕೊಳ್ಳೋದು, ಬಂದವ್ರ ಜೊತೆ ಮಾತನಾಡೋದು. ಇಷ್ಟು ಮಾಡೋದಕ್ಕೆ ಯಾರಿಗೆ ತಾನೇ ಸಂತೋಷವಾಗಿ ಶಾಂತವಾಗಿ ಮಾತಾಡೋದು ಸಾಧ್ಯ ಆಗೋದಿಲ್ಲ. ಆ ಕೆಲಸದ ಆಕೆ ಮನಸ್ಸಲ್ಲಿ ಅಂದ್ಕೊಂಡ್ಲು, ನಮ್ಮ ಯಜಮಾನಿಗೆ ಸರಿಯಾಗಿ ಒಂದು ಪಾಠ ಕಲಿಸಬೇಕು ಅಂತ. ಮರದಿಂದ ಸ್ವಲ್ಪ ಸೋಮಾರ ತನ್ನ ತೋರಿಸಕ್ಕೆ ಶುರು ಮಾಡಿದ್ಲು. ಕೆಲಸ ಎಲ್ಲ ಅರ್ಧಂಬರ್ಧ ತಪ್ಪು ತಪ್ಪು. ಯಜಮಾನಿ ಬೈಯೋದಕ್ಕೆ ಶುರು ಮಾಡಿದ್ಲು, ಏನೇ ಯಾವಾಗಲೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀ, ಚೆನ್ನಾಗಿ ಮಾಡ್ಕೊಂಡು ಬಾ ಕೆಲಸನ, ಯಾಕೆ ಮೈಗಳತನ ತೋರಿಸ್ತಾ ಇದ್ದೀ, ಸೋಮಾರಿತನ ತೋರಿಸ್ತಾ ಇದ್ದೀ ಅಂತ ಬೈಯೋದಕ್ಕೆ ಶುರು ಮಾಡಿದ್ಲು. ಅವಳು ಉತ್ತರ ಏನು ಕೊಡಲಿಲ್ಲ, ಜಾಣೆ. ಮಾಡೋ ಕೆಲಸವನ್ನು ಮಾತ್ರ ಮಾಡ್ತಾ ಇರಲಿಲ್ಲ ಅಷ್ಟೇನೆ. ಹೀಗೆ ಎರಡು ಮೂರು ದಿನ ಕಳೆದೋಯ್ತು. ಈ ಯಜಮಾನಿಯ ಸಹನೀಯ ಕಟ್ಟೆ ಒಡೆದೋಯ್ತು. ಸೌದೆ ಕಟ್ಟಿಗೆ ತಗೊಂಡ್ಲು, ಆ ಕೆಲಸದ ಆಕೆಗೆ ನಾಲ್ಕು ಬಿಗಿದ್ಲು, ಮೈಯಿಂದ ರಕ್ತ. ಕೆಲಸದ ಆಕೆ ಬೀದಿಗೆ ಬಂದ್ಲು, ಗಟ್ಟಿಯಾಗಿ ಬೊಬ್ಬಿಟ್ಲು, ನೋಡಿ ಯಜಮಾನಿ ಎಷ್ಟು ಒಳ್ಳೆಯವಳು ಎಷ್ಟು ಒಳ್ಳೆಯವಳು ಅಂತ ನೀವೆಲ್ಲ ಕೊಂಡಾಡ್ತಾ ಇದ್ರಲ್ಲ, ನೋಡಿ ಇಲ್ಲಿ ಏನಾಯ್ತು ಅಂತ ನೋಡಿ ಅಂತ ಒಂದೇ ಸಮನೆ ಅರ್ಚಾಡಿದ್ಲು. ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ನೋಡಿದ್ರೆ ರಾದ್ಧಾಂತವಾಗ್ಬಿಟ್ಟಿದೆ. ಆಗ ಸಮಾಚಾರ ಎಲ್ಲ ಅರ್ಥ ಆಯ್ತು. ಆಕೆ ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ಇವಳು ಶಾಂತಿಯಿಂದ ಇರತಕ್ಕಂಥವಳು, ಆನಂದವಾಗಿರತಕ್ಕಂಥವಳು ಅಂತನೋ ಒಂದು ಕೀರ್ತಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ಲು ಅಂತ ಹೇಳಿದ್ರೆ ಇಲ್ಲೆಲ್ಲ ಹೆಚ್ಚು ಕಡಿಮೆ ಆಯ್ತು. ಮಾಡುವವರಿದ್ರೆ ನೋಡ್ ನನ್ನ ಭಾಗ್ಯ ಅಂತ ಹೇಳಿದ್ನಂತೆ ಒಬ್ಬ. ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳುವವರಿದ್ರೆ ನಾವು ಮಹಾರಾಜರಾಗ ಕೂತ್ಕೊಂಡು ನೋಡಿದ್ರು, ನಾವು ಎಷ್ಟೊಂದು ಮಾಡಿದ್ವೋ, ನಾವು ಎಷ್ಟೊಂದು ಮಾಡಿದ್ವೋ, ನಮ್ಮ ಇದಾಗಿ ಹೇಗೆ ನಡೀತಾ ಇದೆ ನೋಡಿದ್ರು ಅಂತೆಲ್ಲ ಹೇಳಿಕೊಂಡು ತಿರುಗಬಹುದು. ಸಮಾಜದಲ್ಲಿ ನಮ್ಮ ಒಳ್ಳೆತನ ಕೆಟ್ಟತನ ಅಂತಿರತಕ್ಕಂಥದ್ದು ಪರೀಕ್ಷೆಗೆ ಗುರಿಯಾಗುತ್ತದೆ. ಕೆಟ್ಟವನಿಂದಲೂ ಕೂಡ ಒಳ್ಳೆಯವನು ಅಂತ ಅನಿಸ್ಕೊಳ್ಬೇಕು ನಾವು, ಅದು ಪರೀಕ್ಷೆ. ಒಳ್ಳೆಯವರು ನಮ್ಮನ್ನು ಒಳ್ಳೆಯವರು ಅಂದೇ ಅಂತಾರೆ, ಅದರಲ್ಲಿ ಆಶ್ಚರ್ಯವೇನಿಲ್ಲ. ಯಾಕೆ ಅವನಿಗೂ ಕೂಡ ಆಸೆ ಇದೆ ತಾನು ಒಳ್ಳೆಯವನು ಅಂತ ಅನಿಸ್ಕೊಳ್ಬೇಕು ಅಂತ. ಆದ್ರಿಂದ ಅದೊಂದು ಉಪಾಯ ಅವರು ಅನುಸರಿಸ್ತಾರೆ ಅವರು. ಆದರೆ ಕೆಟ್ಟವರು ಇದ್ದಾರಲ್ಲ, ಅವರ ಜೊತೆಯಲ್ಲೂ ಕೂಡ ನಾವು ಸಹನೆಯಿಂದ ವರ್ತಿಸಬೇಕಾಗ್ತದೆ, ಬುದ್ಧಿಯುತರಾಗಿ ವರ್ತಿಸಬೇಕಾಗ್ತದೆ, ವಿವೇಕಯುತರಾಗಿ ವರ್ತಿಸಬೇಕಾಗುತ್ತೆ. ಅದು ಹೇಗೆ, ಅದು ಹೇಗೆ ಅಂತ ತಿಳ್ಕೊಡೋಕ್ಕಾಗೋದಿಲ್ಲ. ನಮ್ಮ ವಿವೇಕಾನಂದ ಯುವಕ ಸಂಘಕ್ಕೆ, ಬಾಲಕ ಸಂಘಕ್ಕೆ ಹುಡುಗರು ಸೇರೋದಕ್ಕೆ ಬರ್ತಾರೆ. ಆ ಹುಡುಗರು ಕೇಳೋದುಂಟು, ಆ ತಂದೆ ತಾಯಿಂದರು ಕೇಳೋದುಂಟು, ಸ್ವಾಮೀಜಿ ನಮ್ಮ ಹುಡುಗರ ಗುಣನಡತೆಯನ್ನ ಸುಧಾರಿಸಬೇಕಾಗಿದೆ, ನಿಮ್ಮಲ್ಲಿ ಏನೇನು ಕ್ರಮ ನಿಯಮಗಳೆಲ್ಲ ಇವೆ, ನೀವೇನೇನು ಹೇಳ್ಕೊಡ್ತೀರಿ? ಅದಕ್ಕೆ ನಾನು ಅವರಿಗೂ ಒಂದೇ ಮಾತು ಹೇಳೋದು, ಸುಮ್ಮನೆ ಬರ್ತಾ ಇರಲಿ ಅವರು, ಯೋಗ ಸಂಘಕ್ಕೆ ಸೇರ್ಕೊಂಡ್ಬಿಡ್ಲಿ ಅವರು, ಮತ್ತೆ ಅದರೊಳಗೆ ಇರಲಿ ಅವರು, ಒಂದು ವರ್ಷ ಇರಲಿ ಅದರಲ್ಲಿ ಅಷ್ಟೇ ಅವರಿಗೆ ಹೇಳೋದು. ನಾನು ಹೀಗೆ ಬುದ್ಧಿ ಹೇಳ್ತೇನೆ, ಹಾಗೆ ಶಾಸ್ತ್ರವಾಕ್ಯವನ್ನು ಉದ್ಧರಿಸಿ ಹೇಳ್ತೇನೆ, ಹೀಗೆ ಅವರಿಗೆ ತರಗತಿಗಳನ್ನು ತೆಗೆದುಕೊಳ್ತೇನೆ, ಹೀಗೆ ಅವರಿಗೆ ಪ್ರಬಂಧ ಬರೆಯಿಸ್ತೇನೆ. ಈ ತರದ್ದೆಲ್ಲ ನಾನು ಹೆಚ್ಚಾಗಿ ಮಾಡಿಸೋದೂ ಇಲ್ಲ, ಮತ್ತೆ ಈ ತರ ಮಾಡ್ತೀನಿ ಅಂತ ಹೇಳೋದೂ ಇಲ್ಲ. ಅವರಿಗೆ ಹೇಳೋದಿಷ್ಟೇ, ಬಂದು ಇರಯ್ಯ ನೀನು ಸಂಘದಲ್ಲಿ ಅಂತ. ಬಾಕಿ ಉಳಿದ ಹುಡುಗರೆಲ್ಲ ಇದಾರಲ್ಲ, ಅವ್ರು ನೋಡ್ಕೋತಾರೆ ಇವ್ರನ್ನ. ಕೆಲಸದಲ್ಲಿ ಮೈಗಳನಾದ್ರೆ ತಕ್ಷಣ ವರದಿ ಬರ್ತದೆ ನಮಗೆ. ಇನ್ನೇನಾದರೂ ವಸ್ತುಗಳನ್ನ ಬೀಳಿಸಿ ಒಡೆದಾಕ್ತಕ್ಕಂಥವನಾದ್ರೆ ಅದು ಕೂಡ ಗೊತ್ತಾಗ್ತದೆ. ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಚಕ್ಕರ್ ಕೊಡ್ತಕ್ಕಂಥವನಾದ್ರೆ ಅದು ಕೂಡ ಗೊತ್ತಾಗ್ತದೆ. ಅವ್ರನ್ನ ಇವ್ರನ್ನ ಅವನು ಛೇಡಿಸಿ ಮಾತಾಡ್ತಕ್ಕಂಥವನಾದ್ರೆ ಅದು ಕೂಡ ಗೊತ್ತಾಗ್ತದೆ. ನಮಗೂ ಗೊತ್ತಾಗ್ತದೆ, ಬಾಕಿ ಉಳಿದ ಹುಡುಗರೆಲ್ಲ ಅವನಿಗೆ ಅವನ ದುರ್ನಡತೆಯನ್ನ ಗೊತ್ತುಪಡಿಸ್ತಾರೆ. ತರಗತಿ ದಿನದ ಯಾವುದೋ ಒಂದು ಅರ್ಧ ಗಂಟೆಯಲ್ಲಿ ಹೇಳತಕ್ಕಂತಹ ನಾಲ್ಕು ವಾಕ್ಯಗಳು, ಇದು ಬದುಕು. ನಾವು ಜನರೊಂದಿಗೆ ಬದುಕಬೇಕು. ಅವನು ನನ್ನಂತೆಯೇ ಇರತಕ್ಕಂತಹ ಒಬ್ಬ ಮಾನವ, ನನಗೆ ಯಾವ ಒಂದು ಆತ್ಮಾಭಿಮಾನ ಇದೆಯೋ ಅವನಿಗೂ ಅದೇ ಇದೆ. ಆದ್ರಿಂದ ಅವನ ಆತ್ಮಾಭಿಮಾನವನ್ನು ನಾನು ಕಾಪಾಡಬೇಕು ಅನ್ನುವ ಪ್ರಜ್ಞೆ. ನನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನೋವಾಗುತ್ತೆ, ಹಾಗಾದ್ರೆ ಅವನ ಕಾಲಿಗೆ ಮುಳ್ಳು ಚುಚ್ಚದಂತೆ ಕೂಡ ನಾನು ನೋಡ್ಕೊಳ್ಬೇಕು. ನನಗೆ ಯಾರಾದರೂ ಅನುಕೂಲವನ್ನು ಕಲ್ಪಿಸಿಕೊಟ್ಟರೆ ಸುಖ ಆಗುತ್ತೆ, ಹಾಗಾದ್ರೆ ಅವನಿಗೂ ಕೂಡ ಅನುಕೂಲವನ್ನು ಕಲ್ಪಿಸಿಕೊಡಬೇಕು. ಇದೆಲ್ಲ ನಮ್ಮ ಸಹಜೀವನದಲ್ಲಿ ಪರಸ್ಪರ ಪರಿಚಯಕ್ಕೆ ಸಿಗುತ್ತವೆ. ನಮ್ಮ ಬೇಳೆಕಾಳೆಲ್ಲ ಗೊತ್ತಾಗ್ತಾ ಇರ್ತದೆ. ಹೀಗೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ವ್ಯಕ್ತಿಗಳೆಲ್ಲ ಕೆಟ್ಟವರು ಯಾತಕ್ಕೆ, ತಮೋ ಗುಣಗಳು ಯಾತಕ್ಕೆ ಅಂತಂದ್ರೆ ನಮ್ಮನ್ನ ಇನ್ನೂ ಸತ್ವಗುಣಕ್ಕೆ ಏರಿಸೋದಕ್ಕೆ, ನಮ್ಮ ಸಹನೆಯನ್ನ ಇನ್ನಷ್ಟು ಬಲಪಡಿಸೋದಕ್ಕೆ, ಸಹನೆಯಲ್ಲಿ ನಮಗಿರ್ತಕ್ಕಂತಹ ಸಾಮರ್ಥ್ಯವನ್ನ ಇನ್ನಷ್ಟು ಬಲಪಡಿಸುವುದಕ್ಕೆ. ಆದ್ರಿಂದ ಪ್ರತಿಯೊಬ್ಬರು ಸುತ್ತಮುತ್ತ ಇರತಕ್ಕಂತಹ ಪ್ರತಿಯೊಬ್ಬರು ಕೂಡ ನಮ್ಮ ಪಾಲಿಗೆ ಗುರುಗಳು. ಒಬ್ಬ ನಮಗೆ ಸಹನೆಯನ್ನು ಕಲಿಸ್ತಾನೆ, ಇನ್ನೊಬ್ಬ ನಮಗೆ ಒಳ್ಳೆಯ ಮಾತನ್ನು ಕಲಿಸ್ತಾನೆ, ಇನ್ನೊಬ್ಬ ನಮಗೆ ಕರುಣೆಯಿಂದ ಇರುವಂತಹದ್ದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ಒಂದು ಪರಿಪೂರ್ಣ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಏನೇನು ಬೇಕೋ ಅದೆಲ್ಲವೂ ನಮ್ಮಿಂದ ಹೊರಹೊಮ್ಮುವಂತೆ ಆಗುವುದಕ್ಕೆ ಸುತ್ತಲಿನ ಜನ ಬಹಳಷ್ಟು ಸಹಕಾರವನ್ನು ಕೊಡ್ತಾರೆ. ಅದಕ್ಕೋಸ್ಕರ ಒಂದು ಮಾತಿದೆ, ಒಬ್ಬ ಬುದ್ಧಿವಂತನಾಗಬೇಕಾದ್ರೆ ಅವನು ಏಕಾಂತದಲ್ಲಿರಬೇಕು. ಒಬ್ಬ ಮೇಧಾವಿಯಾಗಿ ಬುದ್ಧಿವಂತನಾಗಬೇಕಾದ್ರೆ ಅವನು ಏಕಾಂತದಲ್ಲಿ ಇದ್ದುಕೊಂಡು ಅಧ್ಯಯನ ಮಾಡಬೇಕು, ಧ್ಯಾನ ಮಾಡಬೇಕು, ಜಪ ಮಾಡಬೇಕು ಅಥವಾ ಏಕಾಗ್ರತೆಯನ್ನು ಅಭ್ಯಾಸ ಮಾಡಬೇಕು. ಬುದ್ಧಿವಂತನಾಗಬೇಕಾದ್ರೆ ಅವನು ಏಕಾಂತದಲ್ಲಿರಬೇಕು. ಆದರೆ ಒಬ್ಬ ಶೀಲವಂತನಾಗಬೇಕಾದ್ರೆ ಅವನು ಸಮಾಜದಲ್ಲಿರಬೇಕು. ಅವರವರ ಕೋಣೆಯೊಳಗೆ ಎಲ್ಲರೂ ಪರಮಹಂಸರೇ, ಅವರವರು ಪಾಡಿಗೆ ಅವರವರನ್ನು ಬಿಟ್ಟರೆ ಎಲ್ಲರೂ ಸಜ್ಜನರೇ. ಸ್ವಲ್ಪ ಅವರಿಗೆ ಏನಾದ್ರು ನಮ್ಮಿಂದ ತೊಂದರೆ ಆದರೆ ಅವನು ಯಾವ ರೀತಿಯಲ್ಲಿ ತಡ್ಕೊಳ್ತಾನೆ, ತಡ್ಕೊಳ್ತಾನೋ ತಡ್ಕಾಡ್ತಾನೋ ನೋಡಬೇಕಾಗಿದೆ. ಸ್ವಾಮಿ ಯತೀಶ್ವರಾನಂದಜಿಯವರು ಈ ಮಠದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಾನು ಬ್ರಹ್ಮಚಾರಿಯಾಗಿದ್ದೆ. ಅವರ ತಿಂಡಿ ತೀರ್ಥಾದಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೆ ಅವರ ಕೋಣೆಗೆ, ಯಾಕೆಂದ್ರೆ ವಯಸ್ಸಾಗಿತ್ತು ಅವರಿಗೆ. ಒಂದು ದಿನ ಅವರು ಊಟ ತೆಗೆದುಕೊಂಡು ಹೋಗಿದ್ದೆ. ಊಟದಲ್ಲಿ ಅನ್ನಾಹಾರಾದಿಗಳಿರುವ ಹಾಗೆ ಮಜ್ಜಿಗೆ ಕೂಡ ಒಂದು ಸ್ಟೇನ್ಲೆಸ್ ಸ್ಟೀಲ್ ಡಬ್ಬದಲ್ಲಿ ಇದ್ದಿತ್ತು. ಒಂದಾಗಿ ಎಲ್ಲವನ್ನು ಊಟ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗ ನಾನು ಮಜ್ಜಿಗೆ ಡಬ್ಬವನ್ನು ಬಿಚ್ಚಬೇಕು, ಬಿಚ್ಚಿದೆ, ಬಿಚ್ಚುವಾಗ ಕೈ ಜಾರಿ ಹೋಯಿತು. ಅದರೊಳಗಿರ್ತಕ್ಕಂಥ ಮಜ್ಜಿಗೆ ಫಟಲ್ ಅಂತ ಚೆಲ್ಲಿ ಹೋಯಿತು. ಸ್ವಾಮಿ ಯತೀಶ್ವರಾಜಿಯವರು ಅವರ ಬಟ್ಟೆ ಬರೆ ಅಂತ ಹೇಳ್ತಕ್ಕಂಥದ್ದು ಬಹಳ ಶುಚಿಯಾಗಿರ್ತಕ್ಕ, ಅಲ್ಲ ಯಾರ ಬಟ್ಟೆ ಶುಚಿಯಾಗಿಲ್ಲ, ಅವ್ರದ್ದು ವಿಶೇಷವಾಗಿ. ಅದು ಅಲ್ಲದೇನೇ ಗಂಭೀರವಾಗಿ ಕೂತ್ಕೊಂಡು ಅವರು ಪಾಡಿಗೆ ಊಟ ಮಾಡ್ತಾ ಇದ್ದಾರೆ. ಅವರು ಭಗವದ್ಭಾವದಿಂದ ಊಟ ಮಾಡ್ತಕ್ಕಂಥವರು. ಈಗ ಮೈ ಮೇಲೆಲ್ಲ ಚೆಲ್ಲಿ ಹೋಗಿದೆ, ಶರ್ಟು ಪಂಚೆ ಎಲ್ಲವೂ ಕೂಡ ಮಜ್ಜಿಗೆ ಮಯ. ನಾನು ಆಶ್ರಮಕ್ಕೆ ಸೇರಿ ಸುಮಾರು 2 ವರ್ಷ ಆಗಿರಬಹುದು ಅಷ್ಟೇನೆ, ಇನ್ನೂ ಬಚ್ಚ, ಹೊಸತನ, ನಾನಿನ್ನೂ ಹೊಸಬ. ಅವರು ಬಹಳ ದೊಡ್ಡವರು, ನಮ್ಮ ಗುರುಗಳು, ದೊಡ್ಡವರು ಗುರುಗಳು. ನಾನು, ನನ್ನಲ್ಲಿ ಹೊಸತನ ಇದೆ. ಹೊಸಬರು ಯಾವಾಗಲೂ ಬಹಳ ಹೆದರ್ಕೊಂಡಿರ್ತಾರಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಮನಸ್ಥಿತಿ ಹೇಗಿರಬಹುದು ಯೋಚನೆ ಮಾಡಿ. ನಾನು ಕಾಲಿಗೆ ಬೀಳಬೇಕು ಅಥವಾ ಸ್ವಾಮೀಜಿ ಅಪರಾಧ ಮಾಡಿದೆ ಕ್ಷಮಿಸಬೇಕು ಅಂತ ಅನ್ಬೇಕು, ಅಯ್ಯೋ ಎಂಥ ಗುರುಗಳಿಗೆ ನಾನೇನು ಅತ್ಯಾಚಾರ ಅನಾಚಾರ ಮಾಡಿಬಿಟ್ಟೆ ನಾನು, ನನಗೆ ಯಾವ ನರಕ ಅಂತ ಸಂಕಟ ಪಡಬೇಕು, ಎಂಥ ಭಾವನೆ ನನ್ನೊಳಗೆ ಬಂದರೂ ಆಶ್ಚರ್ಯವೇನಿಲ್ಲ ತಾನೆ. ಇದು ನನ್ನ ಕಡೆಯಿಂದ ಆಯಿತು. ಈಗ ಅವ್ರ ಕಡೆಯಿಂದ ಆ ಸಮಯವನ್ನ ಉಪಯೋಗಿಸಿಕೊಂಡು ಬುದ್ಧಿ ಹೇಳ್ಬೋದಾಗಿತ್ತು. ನೋಡು, ಇಂಥ ಮನಸ್ಸಿನಿಂದ ನೀನು ಧ್ಯಾನ ಮಾಡ್ತೀಯೋ, ಇಂಥ ಮನಸ್ಸಿನಿಂದ ನೀನು ಭಗವಂತನ ಸಾಕ್ಷಾತ್ಕಾರ ಮಾಡ್ತೀಯೋ ಮಾಡ್ಕೋತೀಯೋ, ಒಂದು ಸಣ್ಣ ಸೇವೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಎದ್ದು ನಿಂತು ಜೋರಾಗಿ ಹೇಳ್ಬೋದಾಗಿತ್ತು. ಇನ್ನೂ ಬಗೆ ಬಗೆಯಾಗಿ ಹೇಳ್ಬೋದಾಗಿತ್ತು ಈ ಮನಸ್ಸಿನ ಅವ್ಯವಸ್ಥಿತ ಸ್ಥಿತಿಯನ್ನು ಕುರಿತಾಗಿ ಚುಚ್ಚಿ. ಇನ್ನು ಮುಂದೆ ಆ ಬಗೆಯ ತಪ್ಪು ನೀನು ಮಾಡಬಾರದು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದಲಾದರೂ ಕೂಡ ಅವರು ಬಗೆ ಬಗೆಯಾಗಿ ಗರ್ಜಿಸಬಹುದಾಗಿತ್ತು. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಮೆಲ್ಲಿಗೆ ಕುರ್ಚಿಯಿಂದ ಎದ್ರು, ಆ ಬಟ್ಟೆಯನ್ನು ಬಿಚ್ಚಿದ್ರು, ಬೇರೆ ಒಂದು ಜೊತೆ ಬಟ್ಟೆಯನ್ನು ಧರಿಸಿದ್ರು, ಏನೂ ಆಗಲಿಲ್ಲ ಎಂಬಂತೆ ಮುಖದಲ್ಲೂ ಕೂಡ ಯಾವುದೇ ಬಗೆಯ ವಿಕಾರವೂ ಇಲ್ಲ, ಏನೂ ಆಗಲಿಲ್ಲ ಎಂಬಂತೆ ಮತ್ತೆ ಬಂದು ಕುರ್ಚಿ ಮೇಲೆ ಕುಳಿತುಕೊಂಡ್ರು, ಊಟವನ್ನು ಮುಂದುವರಿಸಿದ್ರು. ಅಷ್ಟೇ ಅಲ್ಲ, ಸೋಮವಾರ ಸೋಮವಾರ ನಮ್ಮ ಅಂತ್ಯವಾಸಿಗಳಿಗೆ ಅಂದರೆ ಆಶ್ರಮವಾಸಿಗಳಿಗೆ ಸೇರಿ ಒಂದು ತರಗತಿ ಬೇರೆ ಆಗ್ತಾ ಇರ್ತದೆ. ಸ್ವಾಮಿ ಯತೀಶ್ವರಾಜಿಯವರು ಕುಳಿತಿರ್ತಾರೆ ಆ ತರಗತಿಯಲ್ಲೂ ಕೂಡ, ನೋಡಿ ಇವನು ಈ ತರ ಮಾಡಿದ್ದ ಅಂತ ಹೇಳಬಹುದಾಗಿತ್ತು. ಅಥವಾ ಏನೋ ಮಾತಿನ ಸಂದರ್ಭದಲ್ಲಿ ಗುಟ್ಟಾಗಿ, ನೋಡು ಅವನು ಎಂಥ ಮನುಷ್ಯ, ಅವನು ಏನೋ ಸೇವೆ ಮಾಡೋಕ್ಕೆ ಅಂತ ಬಂದ, ಈ ತರ ಅಲ್ಲಿ ಚೆಲ್ಲದ, ಏನು ಏನು ಈ ತರ ಮಾಡಿದ್ರೆ ಹೇಗವನು ಅಂತ ಮಾತಾಡಬಹುದಾಗಿತ್ತು. ಆ ಘಟನೆಯ ಕುರಿತು ನಾನು ಎಷ್ಟೋ ಸಲ ಇದೇ ತರ ಪ್ರಾಸ್ತಾವಿಕವಾಗಿ ಹೇಳಿದ್ದುಂಟು, ಆದರೆ ಅವರು ಮಾತ್ರ ಒಂದು ಸಲ ಅದನ್ನು ಎತ್ತಿ ಆಡಲಿಲ್ಲ. ಜನ್ಮ ಜನ್ಮದವರೆಗೂ ನಾನು ಅವರಿಗೆ ಋಣಿಯಾಗಿರುವಂತೆ, ಅವರೊಂದು ಅವರಿಗೆ ನಾನು ಅವರಿಗೆ ಬದ್ಧನಾಗಿರುವಂತೆ ಮಾಡಲಿಲ್ವ ಆ ಘಟನೆ? ನನ್ನನ್ನು ಸಂಪೂರ್ಣ ಗೆದ್ದು ತಮ್ಮ ಸ್ವಾಧೀನ ಮಾಡಿಕೊಳ್ಳಿರುವ ಕೇವಲ ಆ ಒಂದು ಸಣ್ಣ ಘಟನೆಯ ಮೂಲಕ ಇವತ್ತಿಗೂ ಕೂಡ ನಾನು ನೆನಪಿಟ್ಟುಕೊಳ್ಳುವಂತೆ ಮಾಡಿದೆಯಲ್ಲ, ಹೇಗದು? ಅವರ ಸಹನೆ. ತಪ್ಪಾಗೋದು ಸ್ವಾಭಾವಿಕ, ಏನು ಚಿಂತೆ ಮಾಡಬೇಡ ಅಂತ ಕೂಡ ಹೇಳಕ್ಕೆ ಹೋಗಲಿಲ್ಲ ಅವರು. ಯಾತಕ್ಕೆ? ಸ್ವಲ್ಪ ಕಲಿಲೂ ಬೇಕು ನಾನು. ಸಂಕಟ ಪಡ್ತೇನೆ ಅಂತ ಹೇಳ್ತಕ್ಕಂತಹದ್ದನ್ನು ಅವರೇ ಅರಿತು ಅವನ ಪಾಠವನ್ನು ಅವನೇ ಒಳಗಡೆ ಸಾಕಷ್ಟು ಕಲಿತುಕೊಳ್ತಾ ಇದ್ದಾನೆ ಅಂತನೋ ಒಂದು ಪ್ರಜ್ಞೆಯಿಂದ ಅವರು ಸುಮ್ಮನೆ ಇದ್ರು. ಎರಡನೇ ಸಲ ಎಲ್ಲೆಲ್ಲೂ ಕೂಡ ಅದನ್ನ ಪ್ರಸ್ತಾವಿಸಲಿಲ್ಲ ಅವರು. ನಾವಾಗಿದ್ರೆ ಅದು ಎಷ್ಟು ಜನರತ್ರ ಹೇಳಿ ಸಂತೋಷ ಪಟ್ಕೋಬೇಕಾಗಿತ್ತು, ಅಥವಾ ಏನೋ ನಾವು ಏನೋ ಒಂದು ಸಾಧ್ಯತೆ ಅಂತ ಹೇಳಿ ಮಾಡಬೇಕಾಗಿತ್ತು. ಆ ಪಕ್ಕದ ಮನೆಯವರಿಗೆ ತಿಳಿದೇ ಹೋದ್ರೆ ಸಮಾಧಾನವೇ ಇಲ್ಲ. ಒಬ್ಬಳು ಸೊಸೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಆ ಅತ್ತೆ ಅಂದ್ರೆ ಅತ್ತೆ ಸೊಸೆ ಕತೆ ಮಾತನ್ನು ಹೇಳಿ ತುಂಬಾ ಹೇಳಬಾರ್ದು ಅಂತ ಹೇಳ್ತಾರೆ ಇವ್ರು ಹುಡುಗರೆಲ್ಲ. ಅಯ್ಯೋ ಬಂತಲ್ಲ ಮತ್ತೆ ಸೊಸೆ ವಿಚಾರ ಹೇಳಿದ್ರಲ್ಲ. ಅಲ್ಲಿ ಜಾಸ್ತಿ ದರ್ಬಾರ್ ನಾವು ನೋಡ್ತಾ ಇದ್ದೀವಲ್ಲ, ಏನಾದ್ರೆ ಅದಕ್ಕೆ ಒಂದು ಮಾತೆ ಉಟ್ಕೊಂಡಿದೆ, ಅತ್ತೆ ಒಡೆದ ಮಡಕೆಗೆ ಬೆಲೆ ಇಲ್ಲ ಅಂತ. ಅತ್ತೆಯಿಂದ ಏನಾದರೂ ದೊಡ್ಡ ದೊಡ್ಡ ತಪ್ಪುಗಳಾದರೂ ಕೂಡ ಅದೇನು ತೊಂದರೆ ಇಲ್ವಂತೆ, ಅದೇನು ಪರವಾಗಿಲ್ವಂತೆ. ಸೊಸೆ ಏನಾದರೂ ಹೆಚ್ಚು ಕಡೆ ಮಾಡ್ತು ಅಂತ ಹೇಳಿದ್ರೆ ಇಲ್ಲೆಲ್ಲ ನಮ್ಮ ಗುಣ ನಡತೆ ಅಂತ ಹೇಳ್ತಕ್ಕಂಥದ್ದು ಗೊತ್ತಾಗುತ್ತೆ. ನಾವು ಶ್ರೇಷ್ಠ ವ್ಯಕ್ತಿಗಳೋ ನಿಕೃಷ್ಟ ವ್ಯಕ್ತಿಗಳೋ, ದುಷ್ಟರೋ ಶಿಷ್ಟರೋ, ಸುಜನರೋ ದುರ್ಜನರೋ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಗೊತ್ತಾಗ್ತದೆ ನಾವು ಜನರೊಂದಿಗೆ ಇದ್ದಾಗ ಮಾತ್ರ. ಆದ್ರಿಂದ ಗಲಿಬಿಲಿಗೊಳ್ತಕ್ಕಂತಹ ವ್ಯಕ್ತಿಗಳೊಂದಿಗೆ ನಾವು ಬದುಕಬೇಕಾಗುತ್ತದೆ, ಅಸಹನೆಯಿಂದ ಕೂಡಿರತಕ್ಕಂತಹ ವ್ಯಕ್ತಿಗಳೊಂದಿಗೆ ನಾವು ಬದುಕಬೇಕಾಗುತ್ತೆ, ಮಾತಿನ ಮಲ್ಲರೊಂದಿಗೆ ನಾವು ಬದುಕಬೇಕಾಗುತ್ತೆ, ಕೋಪಿಷ್ಠರೊಂದಿಗೆ ಬದುಕಬೇಕಾಗುತ್ತದೆ, ಚಾಡಿಕೋರರೊಂದಿಗೆ ಬದುಕಬೇಕಾಗುತ್ತದೆ. ಕಬೀರ್ ದಾಸರು ಹೇಳ್ತಾರೆ, ನಿಮ್ಮ ಮನೆಯ ಅಂಗಳದಲ್ಲೇ ಒಬ್ಬರು ನಿಂದಕರಿಗೆ ಒಂದು ಗುಡಿಸಲು ಕಟ್ಕೊಡಿ, ಅವರು ವಾಸವಾಗಿರಲಿ. ನಿಮ್ಮನ್ನ ನಿಂದೆ ಮಾಡ್ತಕ್ಕಂಥವರೊಬ್ಬರನ್ನ ಯಾವಾಗಲೂ ನಿಮ್ಮ ಮನೆಯ ಮುಂದೆನೆ ಇಟ್ಕೊಳ್ಳಿ ಅಂತ ಬೇರೆ ಉಪದೇಶ ಕೊಡ್ತಾ ಇದ್ದಾರೆ. ಅವರು ನಿಂದಿಸಿದರೂ ಕೂಡ ನಮ್ಮ ಪಾಪ ಆ ಮೂಲಕ ಖರ್ಚಾಯಿತು ಅಂತನೂ ಅವು ಒಂದು ಭಾವನೆಯಿಂದ ನಾವು ಶಾಂತವಾಗಿರೋದಕ್ಕೆ ಸಾಧ್ಯವಾಗುತ್ತಲ್ಲ, ಹಾಗೆ ಸಾಧ್ಯವಾಗಿರಬೇಕು. ಅದು ಅಲ್ಲದೇನೆ ನಮ್ಮ ಕುರಿತಾಗಿ ಯಾರಾದರೂ ನಿಂದೆಯ ಮಾತುಗಳನ್ನು ಆಡ್ತಾ ಇತ್ತು ಅಂತ ಹೇಳಿದ್ರೆ ಅವುಗಳ ಕುರಿತಾಗಿ ನಾವು ತುಂಬಾ ತಲೆಗೆ ಹಚ್ಚಿಕೊಂಡು ಅಯ್ಯೋ ನನ್ನ ಕುರಿತಾಗಿ ಹೀಗಂದ್ರಲ್ಲ, ನನ್ನ ಕುರಿತಾಗಿ ಹೀಗೆ ಅನ್ಬಹುದೇ ಅಂತ ಇತ್ತು ಅಂತಂದ್ರೆ ಅದರ ಅರ್ಥ ಏನು ಗೊತ್ತೇನೋ, ನಾನು ಮಹಾ ಹೆಚ್ಚು ಅಂತ. ನಮಗೆ ನಾವೇ ಹೆಚ್ಚಾಗಬಾರದು, ನಮಗೆ ದೇವರು ಹೆಚ್ಚಾಗಬೇಕೇ ವಿನಃ ಈ ಚಿಂತೆ ಹೆಚ್ಚಾಗಿ ದೇವರ ಹುಚ್ಚು ಕಡಿಮೆ ಆಗಿಬಿಡುತ್ತಲ್ಲ. ಭಗವಂತನ ಸ್ಮರಣೆ ಅಂತ ಹೇಳತಕ್ಕಂತಹದ್ದು ನಿಂತು ಹೋಗಿಬಿಡ್ತದೆ ಈ ಚಿಂತೆ ಅಧಿಕವಾಗಿ. ಅವರಿವರು ನಮ್ಮ ಕುರಿತಾಗಿ ಏನಂದ್ರು ಅಂತ ಹೇಳಿದ್ರೆ ಅದೊಂದು ಅಹಂಕಾರದ ಇನ್ನೊಂದು ರೂಪ. ಮನಸ್ಸನ್ನು ವಿಶ್ಲೇಷಿಸಿ ನೋಡಿದಾಗ, ಮನಃಶಾಸ್ತ್ರ ದೃಷ್ಟಿಯಿಂದ ನೋಡಿದಾಗ ನಮ್ಮ ಕುರಿತಾಗಿ ಯಾರು ಏನಂತ ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯಿಂದ ಕೇಳಿಕೊಂಡು ಮಾಡಿಕೊಂಡು ಅದಕ್ಕನುಸಾರವಾಗಿ ನಾವು ಭಾವಿಸುವುದಿದೆಯಲ್ಲ, ಅದು ನಮ್ಮ ಅಹಂಕಾರದ ಇನ್ನೊಂದು ರೂಪ. ಹೀಗೆ ಯಾತಕ್ಕೆ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೇನೆ? ಕೆಟ್ಟದ್ದು ಅಂತ ಹೇಳ್ತಕ್ಕಂಥದ್ದು ನಮ್ಮ ಸುತ್ತಮುತ್ತ ಇತ್ತು ಅಂತ ಹೇಳಿದ ಮಾತ್ರಕ್ಕೆ ನಾವು ತಬ್ಬಿಬ್ಬಾಗಬೇಕಾಗಿಲ್ಲ. ನಾವು ಆ ಕೆಟ್ಟದ್ದರ ನಡುವೆ ಒಳ್ಳೆಯವರಾಗಿರುವಂತಹ ಭಾವನೆಯನ್ನ ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಅಂತ. ಅದು ಹೇಗೆ ಅಂತನ್ನೋದನ್ನ ಅಭ್ಯಾಸದ ಮೂಲಕವೇ ಮಾಡಿಕೊಳ್ಬೇಕಾಗುತ್ತದೆ. ಹೀಗೊಂದು ಇದೇ ಹೀಗೊಂದು ಆಗ್ಬೇಕಾಗಿದೆ, ಹೀಗೊಂದು ಇರಬೇಕಾಗಿದೆ ಅಂತ ಮೊದಲು ತಿಳಿದು ಬಿಟ್ರೆ ಅದು ಹೇಗೆ ಅಂತ ಹೇಳ್ತಕ್ಕಂಥದ್ದು ಭಗವಂತನ ಕೃಪೆಯಿಂದ ನಮಗೆ ಒಂದಿನ ಹೊಳೆಯಿತು. ಪ್ರತಿಯೊಬ್ಬರಿಗೂ ಕೂಡ ಅವರವರದ್ದು ಅವರವರಿಗೆ ಹೊಳಿತದೆ ಅಂತನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ಯಾತಕ್ಕೆ ಅಂತ ಹೇಳಿದ್ರೆ ಅಂತರ್ಯಾಮಿಯಾಗಿರತಕ್ಕಂತಹ ಪರಮಾತ್ಮ ಸಕಾಲದಲ್ಲಿ ನಿಮಗೆ ವಿಚಾರಗಳನ್ನು ಕೊಡ್ತಾನೆ. ನೀವು ಪ್ರಾಮಾಣಿಕವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡದ್ದಾದ್ರೆ ನಿಮ್ಮ ಒಳಗಡೆ ನೋಡು ಹೀಗೆ ಮಾಡ್ಕೊ ಇನ್ ಮೇಲೆ ಸರಿ ಹೋಗುತ್ತೆ ಅಂತ ಒಳಗಡೆ ಅಂತ ಪ್ರೇರಣೆಯನ್ನು ಕೊಡ್ತಾನೆ. ಪ್ರೇರಕ ಅವನು, ಚೋದಕ ಪ್ರೇರಕ. ನನಗ್ಯಾಕೋ ಹೀಗೆ ಅನಿಸ್ತದೆ ಅಂತ ಹೇಳಲ್ವ ಮನುಷ್ಯರು. ಅದೇನಾದ್ರೂ ಒಳ್ಳೇದಾಗಿತ್ತು ಅಂತ ಹೇಳಿದ್ರೆ ಭಗವಂತನ ಪ್ರೇರಣೆ, ಅದೇನಾದ್ರೂ ಕೆಟ್ಟದಾಗಿತ್ತು ಅಂದ್ರೆ ನಮ್ಮ ಹುಚ್ಚು ಮನಸ್ಸಿನ ಪ್ರೇರಣೆ. ನಮ್ಮ ಮನಸ್ಸು ಶುದ್ಧವಾಗ್ತಾ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಸಜ್ಜನರ ಸೇವೆಯ ಮೂಲಕ ಸದ್ವ್ಯವಹಾರಗಳ ಮೂಲಕ ನಮ್ಮ ಮನಸ್ಸು ಶುದ್ಧವಾಗ್ತಾ ಆಗ್ತಾ ಆಗ್ತಾ ಆಗ್ತಾ ನಮ್ಮ ಮನಸ್ಸು ಒಳ್ಳೇದನ್ನೇ ಹೇಳ್ಕೊಡ್ತದೆ ಅಂತ ಸಾಕ್ಷಿಯಾಗಿ ಪರಮಾತ್ಮ ಇದ್ದುಕೊಂಡು ಅವನು ಪ್ರೇರಣೆಯನ್ನು ಕೊಡ್ತಾನೆ. ಒಂದು ಸಣ್ಣ ಉದಾಹರಣೆ ಹೇಳೋದಿದ್ರೆ, ಒಮ್ಮೆ ನಾನು ರಾಮಕೃಷ್ಣ ಆಶ್ರಮಕ್ಕೆ ಸೇರ್ಬೇಕಾದ್ರೆ ಮೊದಲು ಒಂದಾನೊಂದು ಉದ್ಯೋಗದಲ್ಲಿದ್ದೆ, ಒಂದಾನೊಂದು ಊರಿನಲ್ಲಿದ್ದೆ. ಆ ಒಂದು ಊರಿನಲ್ಲಿ ಒಂದು ಬಾಡಿಗೆ ಕೋಣೆಯಲ್ಲಿದ್ದೆ. ಆ ಕೋಣೆ ವಿಶಾಲವಾದ ಕೋಣೆ, ಮೂರು ಜನ ನಾವು ಅದರಲ್ಲಿ ಇದ್ವು. ನಾವು ಮೂರು ಜನರು ಬಹಳ ಒಳ್ಳೆಯವರು ಅಂತ ಹೇಳಿದ ತಕ್ಷಣ ನಿಮಗೆ ಅವರಿಬ್ಬರಂತೂ ಖಂಡಿತವಾಗಿ ಬಹಳ ಒಳ್ಳೆಯವರಾಗಿದ್ರು. ಆದರೆ ಅಷ್ಟು ಒಳ್ಳೆಯವರಿಗೂ ಕೂಡ ಏನೋ ಒಂದು ತಪ್ಪು ಅಭಿಪ್ರಾಯ ಉತ್ಪನ್ನವಾಗಿ ಪರಸ್ಪರ ಮನಸ್ತಾಪ ಉಂಟಾಯಿತು. ಅವರ ಮುಖ ಉತ್ತರಕ್ಕೆ, ಇವರ ಮುಖ ದಕ್ಷಿಣಕ್ಕೆ ತಿರುಗಿಕೊಂಡಿತ್ತು. ಇದರಿಂದಾಗಿ ನನಗೆ ಸಂಕಟ ಉಂಟಾಯಿತು. ಏನಂತ ಅಂದ್ರೆ ನಾನು ಆ ಕೋಣೆಯೊಳಗೆ ಸುಖವಾಗಿ ಬದುಕಬೇಕಾದ್ರೆ ಹೇಗೆ ಸಾಧ್ಯ? ಅವ್ರ ಕುರಿತಾಗಿ ಅವ್ರ ಜೊತೆಲಿ ಮಾತನಾಡೋಣ ಅಂತಂದ್ರೆ ಇವರಿಗೆ ಏನಾದರೂ ತಪ್ಪು ಅಭಿಪ್ರಾಯ ಬರಬಹುದು. ಇವ್ರ ಜೊತೆಲಿ ಆದ್ರಿಂದ ನಾನು ಗಂಡಾಂತರಕ್ಕೆ ಗುರಿಯಾದೆ. ಈಗ ಈ ಸ್ಥಿತಿಯಿಂದ ನಾನು ಪಾರ ಆಗದೆ ಇದ್ರೆ ಆ ಕೋಣೆಯಲ್ಲಿ ಸುಖವಾಗಿರೋದು ಕಷ್ಟವಾಗುತ್ತೆ. ಯೋಚನೆ ಮಾಡ್ತಾ ಇದ್ದೆ, ಹೇಗಪ್ಪ ಈ ಸ್ಥಿತಿಯಿಂದ ಪಾರಾಗೋದು? ಅವರಿಬ್ರು ಒಳ್ಳೆಯವರಾಗಿದ್ರು, ಅವ್ರ ಜೊತೆ ನನ್ನ ಜೀವನ ಕೂಡ ಬಹಳ ಚೆನ್ನಾಗಿ ನಡೀತಾ ಇತ್ತು. ಈಗ ಪರಿಸ್ಥಿತಿ ಹೋಗಲಾಡಿಸೋದು ಹೇಗೆ? ಯಾವ ಗುರುಗಳನ್ನು ಕೇಳೋದಕ್ಕೆ ಹೋಗುತ್ತಾನು? ಒಳಗಡೆ ಗುರು ಅವನೇನೋ ಹೇಳ್ದ, ನಾನೇನು ಉಪಾಯ ಮಾಡಿದೆ ಅಂತಂದ್ರೆ ಹೀಗೆ ಒಬ್ಬರ ಹತ್ರ ಮಾತನಾಡ್ತಾ ಮಾತನಾಡ್ತಾ ಆ ಇನ್ನೊಬ್ಬ ಸ್ನೇಹಿತರ ಕುರಿತಾಗಿ ಇರತಕ್ಕಂಥ ಕೆಲವು ಒಳ್ಳೆಯ ಅಂಶಗಳನ್ನು ಹೇಳ್ತಾ ಬಂದೆ. ಆಗ ಈ ವ್ಯಕ್ತಿ, ಹೌದು ಅದೆಲ್ಲ ಇದೆ ಅವರಲ್ಲಿ, ಅದೆಲ್ಲ ಇದೆ ನಿಜ, ಆದ್ರೆ ಹೀಗಾಯ್ತು ಅಂತನ್ನುವ ಹಾಗೆ ಕೋಪ ಇದೆ, ಆದರೆ ಒಳ್ಳೇದನ್ನ ಕಾಣಲಿಲ್ಲ, ಗುರುತಿಸಲಿಲ್ಲ ಅಂತ ಏನೋ ಅರ್ಥ ಅಲ್ಲ. ಗುರುತಿಸಿದ್ದಾರೆ, ಆದರೆ ಏನೋ ಒಂದು ವಿಷಗಳಿಗೆ ಮನಸ್ತಾಪ ಉಂಟಾಗಿಬಿಟ್ಟಿದೆ. ಅವ್ರು ಹೇಳಿದ್ರು ಆ ಒಳ್ಳೇದನ್ನ ತಾನು ಗುರುತಿಸಿದ್ದೇನೆ ಅಂತನ್ನುವ ರೀತಿಯಲ್ಲಿ ಹೇಳಿದಾಗ ನನಗಷ್ಟೇ ಬೇಕಾಗಿತ್ತು, ಅದನ್ನ ಇಟ್ಕೊಂಡೆ. ಇವ್ರ ಹತ್ರಕ್ಕೆ ಬಂದೆ, ಮಾತನಾಡ್ತಾ ಮಾತನಾಡ್ತಾ, ನೋಡಿ ಹೀಗೆ ನಿಮ್ ಕುರಿತಾಗಿ ಅವ್ರ ಹತ್ರ ಪ್ರಸ್ತಾಪ ಬಂತು, ಮಾತನಾಡ್ತಾ ಇದ್ದೆ, ನಿಮ್ಮ ಕೆಲವು ಒಳ್ಳೆ ಗುಣಗಳನ್ನ ಬಹಳವಾಗಿ ಮೆಚ್ಚಿಕೊಂಡ್ರು ಅವರು ಅಂತ ಹೇಳಿದೆ. ತಕ್ಷಣ ಇವರಿಗೆ ಇದ್ದಂತಹ ಕೋಪದ ಕಾವು ಬಹಳಷ್ಟು ಕಡಿಮೆ ಆಯಿತು. ಆಮೇಲೆ ಸಂತೋಷಕ್ಕೆ ಅವರಲ್ಲಿರ್ತಕ್ಕಂತಹ ನಾಲ್ಕು ಒಳ್ಳೆ ಗುಣಗಳನ್ನ ಬಾಯಿ ಬಿಚ್ಚಿ ಇವರೇ ಹೇಳಿದ್ರು, ನನಗದು ಬೇಕಾಗಿತ್ತು ಇಟ್ಕೊಂಡೆ. ಆಮೇಲೆ ಇವ್ರ ಹತ್ರಕ್ಕೆ ಬಂದೆ, ನೋಡಿ ಇಂತಿಂತ ಗುಣಗಳೆಲ್ಲ ನಿಮ್ಮಲ್ಲಿ ಇವೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅಂತ ಅದನ್ನ ಉಪಾಯವಾಗಿ ಸರಿಯಾದ ರೀತಿಯಲ್ಲಿ ಹೇಳಬೇಕು, ಅದನ್ನ ಹೇಳೋ ಕ್ರಮ ಇದೆ. ಅದು ಹೇಗೆ ಅಂತ ಕೇಳಬೇಕಾದ್ರೆ ಆಮೇಲೆ ಬೇರೆ ಪ್ರೈವೇಟ್ ಆಗಿ ಬನ್ನಿ ಹೇಳಿದಾಗ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಅವರಿಬ್ಬರ ಮನಸ್ಸು ಮೆಲ್ಲಿಗೆ ಹದಕ್ಕೆ ಬಂದವು. ಆ ಕಡೆ ಈ ಕಡೆ ನೋಡ್ತಾ ಇದ್ದ ಉತ್ತರ ದಕ್ಷಿಣ ನೋಡ್ತಾ ಇದ್ದವರು ಮುಖ ಮುಖ ನೋಡೋದಕ್ಕೆ ಶುರು ಮಾಡಿದ್ರು. ಮಾತಿಲ್ಲ ಅಷ್ಟೇನೆ, ಕಣ್ಣಿಗೆ ಕಣ್ಣು ಮಿಲಾಯಿಸಿದ್ರು. ಆಮೇಲೆ ಮೆಲ್ಲಿಗೆ ಏನು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು. ಆಮೇಲೆ ಎಷ್ಟು ಸ್ನೇಹ ಬರಾದ್ರು ಅಂತ ಹೇಳಿದ್ರೆ, ಪರಸ್ಪರ ಸ್ನೇಹ ಬೆಳೀತು ಅಂತ ಹೇಳಿದ್ರೆ, ನಾನೇ ಸ್ವಲ್ಪ ದೂರ ನಿಂತು ನೋಡುವಂತಹ ಪರಿಸ್ಥಿತಿ ಬಂತು. ಅಂತೂ ಪರಿಸ್ಥಿತಿ ಬಹಳ ಚೆನ್ನಾಗಾಯ್ತು. ಇದನ್ನು ನಾನು ಮರೆಯದಷ್ಟು ಗಾಢವಾಗಿ ನನ್ನಲ್ಲಿ ಆ ಒಂದು ನೆನಪು ಉಳಿದ್ಬಿಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ, ಬಹಳ ಕಷ್ಟದ ಪರಿಸ್ಥಿತಿ ನಾನು ಸಿಕ್ಕಿದ್ದೆ. ಈ ಒಂದು ಕಷ್ಟದ ಪರಿಸ್ಥಿತಿಯ ಸಿಡುತ್ತಕ್ಕಂಥದ್ದು ಒದಗಿದಾಗ ನಾನು ಹೆದರಿ ಬೇರೆ ಇನ್ನೇನಾದರೂ ಮಾಡೋದಕ್ಕೆ ಹೊರಟಿದ್ರೆ, ನೋಡ್ರಿ ನೀವು ಅವ್ರ ಕುರಿತಾಗಿ ನೀವು ಆ ಥರ ಬೇಜಾರು ಮಾಡಿ ಸರಿಯೇ, ಅವ್ರಲ್ಲಿ ಇಂಥದ್ದೊಂದು ಇತ್ತು ಅಂತ ಏನೋ ಒಂದು ಮಾತನ್ನು ಹೇಳಿಬಿಟ್ರೆ, ಅವರ ಒಂದು ದ್ವೇಷ ಅಂತ ಇರತಕ್ಕಂಥ ಅದು ಇನ್ನೂ ಗಾಢವಾಗಿ ಅಲ್ಲಿ ಬೆಂಕಿ ಉತ್ಪನ್ನವಾಗಿ ನಾವು ಮೂರು ಜನ ಸುಟ್ಟೋಗತಕ್ಕಂಥ ಸಂದರ್ಭ. ಪರಿಸ್ಥಿತಿ ಬಿಗಡಾಯಿಸಿದಾಗ ಅದನ್ನು ಸರಿಪಡಿಸುವುದಕ್ಕೆ ಬೇಕಾದಂತಹ ಮಾರ್ಗವನ್ನ ನಮ್ಮ ಅಂತರ್ಯಾಮಿಯನ್ನೇ ಕೇಳಿಕೊಂಡು ಪರಿಹರಿಸಿದ್ರೆ ನಮ್ಮ ಶಕ್ತಿಯ ತಿರ್ತಕ್ಕಂಥದ್ದು ಯಾಕೆ ವಿಕಾಸ ಆಗೋದಿಲ್ಲ? ಸಹಸ್ರಾರು ಜನರು ಸೇರಿ ಆನಂದದಿಂದ ನಾವು ಓಡಾಡಬಹುದು. ನಮ್ಮ ವಿವೇಕಾನಂದ ಬಾಲಕ ಸಂಘ, ವಿವೇಕಾನಂದ ಯುವಕ ಸಂಘದ ಹುಡುಗರಿಗೆ ನಾನೊಂದು ಮಾತು ಹೇಳ್ತಾ ಇರ್ತೇನೆ, ನಮಗೆ ಕಟ್ಟಡವೇ ಬೇಡ. ವಿವೇಕಾನಂದ ಬಾಲಕ ಸಂಘ, ವಿವೇಕಾನಂದ ಯುವಕ ಸಂಘ ನಡೆದಕ್ಕೆ ಕಟ್ಟಡವೇ ಬೇಡ. ನಾವು ಸೇರಬೇಕಾದ್ದು ಹೃದಯದಲ್ಲಿ. ಹೃದಯದಲ್ಲಿ ಹೊಂದಾಣಿಕೆ ಬಂತು ಅಂತ ಹೇಳಿದ್ರೆ ಸಹಸ್ರ ಜನರು ಕೂಡ, ಕೋಟಿ ಕೋಟಿ ಜನರು ಕೂಡ ಒಂದಾಗಿ ಆನಂದದಿಂದ ಇರಬಹುದು. ಇದೊಂದು ಬಹಳ ದೊಡ್ಡ ರಹಸ್ಯ. ನಾನು ವಿವೇಕಾನಂದ ಬಾಲಕ ಸಂಘ ಮತ್ತು ಯುವಕ ಸಂಘವನ್ನು ನಡೆಸಿ ಕಲಿತಂತಹ ಪಾಠ ಇದು. ಯಾವುದೇ ಬಗೆಯ ಸ್ವಾರ್ಥ, ಮೋಹ, ಲೋಭ, ಕ್ರೋಧ ಇತ್ಯಾದಿ ಏನೇನೋ ಇವೆಯೋ ಅಂಥವ್ರಲ್ಲೆಲ್ಲವನ್ನು ಕೂಡ ಹೋಗಲಾಡಿಸಿಕೊಳ್ಳೋದಿಕ್ಕೆ ಈ ಸಂಘ ಜೀವನ ಅಂತ ಹೇಳತಕ್ಕಂಥದ್ದು ಬಹಳ ದೊಡ್ಡ ಒಂದು ಪ್ರಯೋಗಶಾಲೆ, ಲ್ಯಾಬೊರೇಟರಿ ಅಂತ ಹೇಳ್ತಾರೆ. ಪ್ರಯೋಗಶಾಲೆ, ಥಿಯರಿ ಕ್ಲಾಸ್ನಲ್ಲಿ ಏನೇನನ್ನು ನಾವು ಕಲ್ತಿದ್ದೇವೋ ಅದನ್ನ ಪ್ರಾಕ್ಟಿಕಲ್ ಮಾಡಿ ನೋಡದೆ ಹೋಯಿತು ಅಂತ ಹೇಳಿದ್ರೆ ಅದರ ಸತ್ಯಾಂಶ ನಮಗೆ ಹೇಗೆ ಗೊತ್ತಾಗುತ್ತೆ? ಆದ್ರಿಂದ ದೈವಿ ಗುಣಗಳು ಅಂತ ಏನೇನಿವೆಯೋ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ ಅದನ್ನು, ಆಸುರಿ ಗುಣ ದೈವಿ ಗುಣ ಅಂತ. ಈ ದೈವಿ ಗುಣಗಳನ್ನ ಜಾಗೃತಿಗೊಳಿಸಿಕೊಳ್ತಕ್ಕಂತಹದ್ದೇ ಆಧ್ಯಾತ್ಮಿಕತೆ. ಇದನ್ನು ನಾವು ಜಾಗೃತಿಗೊಳಿಸಿಕೊಳ್ಬೇಕಾದ್ರೆ ಜನರ ನಡುವೆ ಇರಬೇಕು. ಎಲ್ಲಿ ಕೆಟ್ಟದ್ದಿದೆ, ಈ ಪ್ರಪಂಚ ಕೆಟ್ಟೋಗಿದೆ, ಕೆಟ್ಟದ್ದಿದೆ ಇಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದ್ದೀವೋ, ಈ ಕೆಟ್ಟ ಜಗತ್ತಿನಲ್ಲಿಯೇ ನಾವು ಉದ್ಧಾರವಾಗಬೇಕಾಗಿದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಕೆಟ್ಟದ್ದು ಏನು ಅಂತ ಅನ್ನೋದ್ರ ಅರಿವು ಇದ್ರೆ ತಾನೇ ಒಳ್ಳೇದು ಏನು ಅಂತ ಹೇಳಿದ್ರ ಅರಿವು ಆಗಬೇಕಾದ್ರೆ. ಮತ್ತೆ ಸಿಪ್ಪೆ ಇರೋದ್ರಿಂದ ತಾನೇ ಮಾವಿನಕಾಯಿ ಬೆಳೀತದೆ, ಹಣ್ಣಾಗ್ತದೆ. ಮಾವಿನಕಾಯಿ ಪೂರ್ತಿ ಹಣ್ಣಾಗಿ ತಿನ್ನೋದಕ್ಕೆ ಸಿದ್ಧವಾಯಿತು ಅಂದ್ರೆ ಆಗ ಸಿಪ್ಪೆ ಬಿಸಾಡಿ ಬಿಡಬೇಕಾಗ್ತದೆ. ಮಾಯಾರೂಪದ ಸಿಪ್ಪೆ ಇರುವುದರಿಂದ ಕ್ರಮೇಣ ಬ್ರಹ್ಮಜ್ಞಾನ ಸಾಧ್ಯ. ಮಾವಿನಕಾಯಿಯ ಸಿಪ್ಪೆಯ ಹಾಗೆ ವಿದ್ಯಾಮಾಯೆ, ಅವಿದ್ಯಾಮಾಯೆ ಎರಡೂ ಅವಶ್ಯಕ. ಸಿಪ್ಪೆ ಹೊರಗಡೆ ಇದ್ರೆ ಮಾತ್ರ ಒಳಗಡೆ ಹೇಗೆ ಹಣ್ಣು ಅಂತ ಹೇಳ್ತಕ್ಕಂಥದ್ದು ಒಳ್ಳೆಯ ಹಣ್ಣು ಆಗುತ್ತದೋ ಕೊಳತು ಹೋಗದೇನೆ ಕೆಟ್ಟು ಹೋಗದೇನೆ, ಅದೇ ರೀತಿಯಲ್ಲಿ ವಿದ್ಯಾಮಾಯ ಅವಿದ್ಯಾಮಾಯ ಅಂತ ಕವಚ ಬೇಕಾಗುತ್ತದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆಗ ಬ್ರಾಹ್ಮ ಭಕ್ತ ಹೇಳ್ತಾನೆ, ಒಳ್ಳೆಯದು ಸಾಕಾರ ಪೂಜೆ ಅಂದ್ರೆ ಮಣ್ಣಿನಿಂದ ಮಾಡಿದ ಭಗವಂತನ ಪ್ರತಿಮೆಗಳ ಪೂಜೆ ಒಳ್ಳೆಯದೇ. ಈಗ ಬೇರೆ ವಿಚಾರಕ್ಕೆ ಬಂತು, ಒಳ್ಳೆಯದು ಕೆಟ್ಟದ್ದು ಹತ್ ಕಡೆ ಹೋಯ್ತೀಗ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀವು ಬ್ರಾಹ್ಮ ಭಕ್ತರು ಸಾಕಾರವನ್ನ ಒಪ್ಪುವವರಲ್ಲ, ಇರಲಿ ಪರವಾಗಿಲ್ಲ. ಮೂರ್ತಿ ನಿಮಗಲ್ಲ, ನಿಮಗೆ ಕೇವಲ ಭಾವ ಮಾತ್ರ. ನೀವು ಸಾಕಾರೋಪಾಸಕರ ವ್ಯಾಕುಲವನ್ನ ಅನುಕರಿಸಬೇಕು. ಶ್ರೀಕೃಷ್ಣನಲ್ಲಿ ರಾಧೆಗಿದ್ದಂತಹ ಆಕರ್ಷಣೆ, ಪ್ರೀತಿ ಇವನ್ನು ನೀವು ಅನುಕರಿಸಬೇಕು. ಸಾಕಾರವಾದಿಗಳು ಭಗವತಿ ಕಾಳಿಯ ಅಥವಾ ಭಗವತಿ ದುರ್ಗೆಯ ಪೂಜೆ ಮಾಡುವಾಗ ಎಂಥ ವ್ಯಾಕುಲತೆಯಿಂದ ಭಗವತೀ ಭಗವತೀ ಅಮ್ಮ ಅಮ್ಮ ಅಂತ ಕರೀತಾರೆ ಗೊತ್ತೆ, ಎಷ್ಟೊಂದಾಗಿ ಭಗವತಿಯನ್ನು ಪ್ರೀತಿಸ್ತಾರೆ ಗೊತ್ತೆ. ಅವರ ಆ ಭಾವವನ್ನ ನೀವು ಅನುಕರಿಸಬೇಕು. ನೀವೇನು ಮೂರ್ತಿಯನ್ನು ಪೂಜಿಸಬೇಕಾಗಿಲ್ಲ, ಭಾವವನ್ನ ಇಟ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆಗ ಬ್ರಾಹ್ಮ ಭಕ್ತ ಹೇಳ್ತಾನೆ, ವೈರಾಗ್ಯ ಹೇಗೆ ಉಂಟಾಗ್ತದೆ, ಎಲ್ಲರಿಗೂ ಅದು ಯಾಕೆ ಬರುವುದಿಲ್ಲ? ಶ್ರೀರಾಮಕೃಷ್ಣ ಹೇಳ್ತಾರೆ, ಭೋಗ ಲಾಲಸೆ ಪೂರ್ಣವಾಗದ ಹೊರತು ವೈರಾಗ್ಯ ಉಂಟಾಗುವುದಿಲ್ಲ. ಮಗುವಿಗೆ ತಿಂಡಿ ಕೊಟ್ಟೋ ಅಥವಾ ಆಟದ ಸಾಮಾನು ಕೊಟ್ಟೋ ಸುಲಭವಾಗಿ ಸಮಾಧಾನಗೊಳಿಸಿಬಿಡಬಹುದು. ಆದರೆ ಅದು ತಿಂಡಿಯನ್ನು ತಿಂದು ಮುಗಿಸಿದ ನಂತರ ಅಥವಾ ಆಟದ ಸಾಮಾನಿನೊಡನೆ ಆಟವಾಡಿ ಮುಗಿಸಿದ ನಂತರ ಅಳುವುದಕ್ಕೆ ಶುರು ಮಾಡುತ್ತದೆ. ನಾನು ಅಮ್ಮನ ಹತ್ರ ಹೋಗಬೇಕು ಅಂತ, ತಾಯಿಯ ಹತ್ತಿರಕ್ಕೆ ಕರೆದುಕೊಂಡು ಹೋಗಲಿಲ್ಲ ಅಂತಂದ್ರೆ ಕೋಪದಿಂದ ಆಟದ ಸಾಮಾನುಗಳನ್ನ ರೊಯ್ ಅಂತ ಬಿಸಾಡಿ ತಾರ ಸ್ವರದಿಂದ ಕಿರಿಚೋದಕ್ಕೆ ಶುರು ಮಾಡ್ತದೆ ಅಂತ ಉತ್ತರ ಕೊಡ್ತಾರೆ ಶ್ರೀರಾಮಕೃಷ್ಣ. ಬ್ರಾಹ್ಮ ಭಕ್ತರು ಅಂತನ್ನುವರು ಗುರು ಬೇಕು ಅಂತ ವಾದಿಸತಕ್ಕಂಥವರಿಗೆ ವಿರೋಧಿಗಳು. ಆದ ಕಾರಣ ಬ್ರಾಹ್ಮ ಭಕ್ತರು ಅದರ ಸಂಬಂಧವಾಗಿ ಈಗ ಈ ಪ್ರಶ್ನೆಯನ್ನು ಹಾಕ್ತಾನೆ. ಬ್ರಾಹ್ಮ ಭಕ್ತ ಕೇಳ್ತಾನೆ, ಒಬ್ಬ ಮಹಾಶಯರೇ, ಗುರುವಿಲ್ಲದೆ ಇದ್ರೆ ಜ್ಞಾನ ದೊರೆಯುವುದಿಲ್ವೇ? ಶ್ರೀರಾಮಕೃಷ್ಣ ಹೇಳ್ತಾರೆ, ಕೇವಲ ಸಚ್ಚಿದಾನಂದನೇ ಗುರು. ಮನುಷ್ಯನೊಬ್ಬ ಗುರುವಿನ ಪಟ್ಟ ಧರಿಸಿ ಜನರಲ್ಲಿ ಆತ್ಮ ಜಾಗೃತಿಯನ್ನು ಉಂಟು ಮಾಡಿದ್ದೇ ಆದರೆ ಆಗ ತಿಳಿದುಕೊಳ್ಬೇಕು ಸಚ್ಚಿದಾನಂದನೇ ಆ ರೂಪ ಧರಿಸಿದ್ದಾನೆ ಅಂತ. ಗುರು ಒಬ್ಬ ಸ್ನೇಹಿತ ಇದ್ದ ಹಾಗೆ ಆತ ಕೈಹಿಡಿದು ಕರೆದುಕೊಂಡು ಹೋಗ್ತಾನೆ. ಭಗವಂತನ ದರ್ಶನವಾದ ನಂತರ ಗುರು ಶಿಷ್ಯರ ಭೇದವಿರದು, ಆದರೆ ಅದು ಬಹಳ ತೊಡಕಿನ ಸನ್ನಿವೇಶವನ್ನು ಸೃಜಿಸುತ್ತದೆ. ಅಲ್ಲಿ ಗುರು ಶಿಷ್ಯರು ಒಬ್ಬರನ್ನೊಬ್ಬರು ಗುರುತಿಸಲಾರರು ಎಂಬ ಮಾತಿದೆ. ಇದಕ್ಕಾಗಿಯೇ ಜನಕರಾಜ ಶುಕದೇವನಿಗೆ ಹೇಳಿದ, ನಿನಗೆ ಬ್ರಹ್ಮಜ್ಞಾನ ಬೇಕಾಗಿದ್ರೆ ಮೊದಲು ಗುರುದಕ್ಷಿಣೆ ಕೊಡು ಅಂತ. ಯಾಕೆಂದ್ರೆ ಬ್ರಹ್ಮಜ್ಞಾನ ದೊರೆತ ನಂತರ ಈತ ಗುರು ತಾನು ಶಿಷ್ಯ ಎಂಬ ಭೇದ ಬುದ್ಧಿ ಇರದು. ಭಗವಂತನ ಸಾಕ್ಷಾತ್ಕಾರವಾಗುವವರೆಗೆ ಮಾತ್ರ ಗುರು ಶಿಷ್ಯ ಸಂಬಂಧ. ನೋಡಿ, ಬೇರೆ ವಿಚಾರ ಇದು. ಗುರು ಬೇಕೇ ಗುರು ಬೇಕೇ ಅಂತ ಹೇಳ್ತಕ್ಕಂಥ ಅದರ ಬಗ್ಗೆ ದೊಡ್ಡ ವಾದ ಹಿಂದೆಯೂ ನಡೀತಾ ಇತ್ತು, ಈಗಲೂ ನಡೀತಾ ಇದೆ, ಮುಂದೆಯೂ ನಡೀಲಿಕ್ಕಿದೆ. ಮುಂದೆ ನಡೆದಾಗ ಬೇಕಾದ್ರೆ ನಾನು ಹೇಳಿದ ಮಾತು ನೆನಪಿಟ್ಕೋಬಹುದು, ನಡೀತದೆ ಅಂತ ಹೇಳಿದ್ರು ಭವಿಷ್ಯ ನಡೆದಿದೆ ಅಂತ. ಸರಿ ಅಂತ. ಇದು ಅನಾದಿಯಾದಂತಹ ಒಂದು ಪ್ರಶ್ನೆ. ಆದರೆ ಗುರು ಬೇಕೇ ಬೇಕು ಅಂತನ್ನುವ ವಿಷಯದಲ್ಲಿ ಆಲೋಚನೆ ಮಾಡಿದರೆ ಎರಡನೇ ಮಾತೇ ಇಲ್ಲ. ಸ್ವಾಮಿ ಬ್ರಹ್ಮಾನಂದರ ಕುರಿತಾಗಿ ತುಂಬಾ ಸ್ವಾರಸ್ಯಕರವಾದ ಒಂದು ಮಾತನ್ನು ಹೇಳಿದ್ದಾರೆ. ಒಬ್ಬ ಪಿಕ್ ಪಾಕೆಟ್ ಮಾಡಬೇಕಾದರೂ ಕೂಡ, ಪಿಕ್ ಪಾಕೆಟ್ ನ ಕಲಿಯೋದು ಬೇಕಾದರೂ ಕೂಡ ಒಬ್ಬ ಗುರು ಅಂತ ಬೇಕಾದಕ್ಕೆ ಅಂತ. ಕಳ್ಳತನ ಮಾಡೋದಕ್ಕೂ ಕೂಡ ಒಬ್ಬ ಗುರು ಬೇಕಾದಕ್ಕೆ. ಹಾಗಿರುವಾಗ ಬ್ರಹ್ಮವಿದ್ಯೆಗೆ ಗುರು ಬೇಡವೇ? ಆದರೆ ಈ ಗುರು ಅಂತ ಹೇಳ್ತಕ್ಕಂಥವನು ಎಲ್ಲಿಯವರೆಗೆ ಗುರು? ಶಿಷ್ಯನಿಗೆ ಸಾಕ್ಷಾತ್ಕಾರ ಆಗುವವರೆಗೆ ಮಾತ್ರ, ಅಲ್ಲಿಯವರೆಗೆ ಮಾತ್ರ ಗುರು ಶಿಷ್ಯ ಸಂಬಂಧ. ಆಮೇಲೆ ಗುರು ಯಾರೋ ಶಿಷ್ಯನೂ ಅವನೇ. ಸ್ವರ್ಗತೆ ಪಾಗೋಲೆಯರ್ ಮೇಲ ಜೆಮ್ನಿ ಗುರು ತೆಮ್ನಿ ಚೇಲ. ಜೆಮ್ನಿ ಅಂದ್ರೆ ಹೇಗೆ, ಜೆಮ್ನಿ ಗುರು ಹೇಗೆ ಗುರುವೋ ತೇಮ್ನಿ ಚೇಲ, ಹಾಗೆ ಶಿಷ್ಯ ಕೂಡ. ಪ್ರೇಮೇರ್ ಖೇಲ ಕೇ ಭೋಜಿತೆ ಪಾರೇ. ಪ್ರೇಮದ ಆಟವನ್ನ ಯಾರು ತಾನೇ ಅರ್ಥ ಮಾಡಿಕೊಳ್ಬಲ್ರು? ಇಲ್ಲಿ ಪ್ರೇಮ ಅಂದ್ರೆ ಭಗವತ್ ಪ್ರೇಮ, ಪರಮ ಪರಿಶುದ್ಧವಾದಂತಹ ಭಗವತ್ ಆನಂದಕ್ಕೆ ಸಮಾನವಾದಂತಹ ಪ್ರೇಮ. ಈ ಮಾತನ್ನ ನೆನ್ಪಿಟ್ಕೊಂಡಿರ್ಬೇಕು. ಆನಂದ ಅಂತ ಹೇಳ್ತಕ್ಕಂಥದ್ದು ಇಬ್ಬರಿಗೂ ಸಮಾನವಾಗಿ ಪ್ರಾಪ್ತವಾದಂತಹ ಸಂದರ್ಭದಲ್ಲಿ ಅವನು ಗುರು ನಾನು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಕ್ಕಂಥ ಭಾವನೆಯಲ್ಲಿ ಇರುವುದಿಲ್ಲ ಅಂತನೋ ಆ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಇದನ್ನ ತ್ರೈಲೋಕ್ಯನಾಥ ಸನ್ಯಾನ ಅಂತ ಹೇಳ್ತಕ್ಕಂಥವನು ಹಾಡಿದ ಮೂಲಕ ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾನೆ. ಜಗನ್ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಈ ಹಾಡು ಇದೆ. ಅಮಾಯ್ ದೇಮ ಪಾಗೋಲ್ ಕೊರೆ, ಬ್ರಹ್ಮಮಯಿ ಆನಂದಮಯಿ ಬ್ರಹ್ಮಮಯಿ ಕರುಣಾಮಯಿ, ನೀನು ನನ್ನನ್ನು ಹುಚ್ಚನನ್ನಾಗಿ ಮಾಡು. ಎಂತ ಹುಚ್ಚದು, ಎಲ್ಲಿ ಯಾವುದೇ ಒಂದು ಭೇದವನ್ನು ಕೂಡ ನಾವು ಕಾಣುವುದೇ ಇಲ್ವೋ? ತಾರತಮ್ಯ ಅಂತ ಹೇಳ್ತಕ್ಕಂಥ ಅದು ಸಂಪೂರ್ಣ ಹೊರಟೋಗಿ ಬಿಡ್ತದೋ? ಅಂತಹ ಅದ್ಭುತವಾದ ಪ್ರೇಮವನ್ನು ನನಗೆ ಕೊಟ್ಟು ಆ ಬಗೆಯ ಹುಚ್ಚನನ್ನಾಗಿ ಮಾಡು ಅಂತ ಹೇಳುವಲ್ಲಿ ಸ್ವರ್ಗತೆ ಪಾಗೋಲೇರ ಮೇಲ, ಸ್ವರ್ಗದಲ್ಲಿ ಹುಚ್ಚರ ಸಂತೆ. ಸ್ವರ್ಗ ಅಂದ್ರೆ ವೈಕುಂಠ ಅಂತ ಇಟ್ಕೊಳ್ಳಿ. ಇಲ್ಲಿ ಅಲ್ಲಿ ಗುರು ಹೇಗೋ ಶಿಷ್ಯನು ಹಾಗೇನೆ ಅಂತ. ಇಬ್ಬರಲ್ಲಿ ಒಂದೇ ಬಗೆಯ ಆನಂದ ಇದೆ, ಇಬ್ಬರು ಚೈತನ್ಯ ಸ್ವರೂಪಿಗಳು ಅಂತ ಹೇಳ್ತಕ್ಕಂಥ ಅನುಭವ ಅವರಿಗೆ ಆಗ್ತದೆ ಅಂತ ಅನ್ನುವ ದೃಷ್ಟಿಯಿಂದ ಈ ಹಾಡು ತುಂಬಾ ಸ್ವಾರಸ್ಯವಾಗಿದೆ. ಕೊನೆಯದಾಗಿ ಇದೆ ಹೇಳ್ಬಿಡ್ತೇನೆ. ಅಮಯ ದೇಮ ಪಗಲ್ ಕೊರೆ ಬ್ರಹ್ಮಮಯಿ ದೇಮ ಪಗಲ್ ಕೊರೆ ಬ್ರಹ್ಮಮಯಿ ದೇಮ ಪಗಲ್ ಕೊರೆ ಅಮಯ ದೇಮ ಪಗಲ್ ಕೊರೆ ಬ್ರಹ್ಮಮಯಿ ದೇಮ ಪಗಲ್ ಕೊರೆ ಬ್ರಹ್ಮಮಯಿ ದೇಮ ಪಗಲ್ ಕೊರೆ ಆರ ಕಾಜ ನಾಯ ಜ್ಞಾನ ವಿಚಾರ ದೇಮಾ ಪಾಗಲ ಕೊರೆ ಬ್ರಹ್ಮಮಯಿ ದೇಮಾ ಪಾಗಲ ಕೊರೆ ಬ್ರಹ್ಮಮಯಿ ದೇಮಾ ಪಾಗಲ ಕೊರೆ ತೋಮಾರ ಪ್ರೇಮೇರ್ ಸುರ ಪಾನಿ ಕೊರು ಮಾತೋರ ಓಮಾ ಭಕ್ತ ಚಿತ್ತ ರಾಜಬಾವ ಪ್ರೇಮ ಸಾಗರ ಪ್ರೇಮಾ ಪಾಗಲ ಪಗಲ್ ಕೊರೆ ಬ್ರಹ್ಮಮಯಿ ದೇಮ ಪಗಲ್ ಕೊರೆ ತೋಮಾರಿ ಪಗ್ಲ ದರದಿ ಕೇಹು ಹಸಿ ಕೇಹು ತಂದಿ ಕೇಹು ನಾಚಿ ಆನಂದ ಭರಿ ಶಾಮೋಶಾಶಿ ಚೈತನ್ಯ ಪ್ರೇಮೇರ್ ಭೋರೆ ಅಚೈತನ್ಯ ಶಾಮೋಶಾಶಿ ಚೈತನ್ಯ ಪ್ರೇಮೇರ್ ಭೋರೆ ಅಚೈತನ್ಯ ಹಾಯ್ ಕವೆ ಹವ ಮದನ್ ವಿಷಿ ಹರ ಬಿತೋರ್ ದೇಮ ಪಗಲ್ ಕೊರೆ ಬ್ರಹ್ಮಮಯಿ ದೇಮ ಪಗಲ್ ಕೊರೆ ಬ್ರಹ್ಮಮಯಿ ದೇಮ ಪಗಲ್ ಪಾಗಲೇರ್ ಮೇಲಾ ಜಿಮ್ಮಿ ಗುರು ತಿಮ್ಮಿ ಚೇಲಾ ಪ್ರೇಮೇರ್ ಕೇಳಕ್ಕೆ ಬೂಜತೆ ಪರಿ ತುಮ್ಮಿ ಪ್ರೇಮೆ ಉನ್ಮಾದಿನಿ ಓಮ ಪಾಗಲೇರ್ ಶಿರೋಮಣಿ ತುಮ್ಮಿ ಪ್ರೇಮೆ ಉನ್ಮಾದಿನಿ ಓಮ ಪಾಗಲೇರ್ ಶಿರೋಮಣಿ ಪ್ರೇಮ ಧನಿ ಕರು ಬ್ರಹ್ಮಮಯಿ ದೇಮ ಪಗಲ್ ಕೊರೆ ಬ್ರಹ್ಮಮಯಿ ದೇಮ ಪಗಲ್ ಕೊರೆ ಈ ಪರಮಾನಂದ ಭರಿತವಾದಂತಹ ಪ್ರೇಮ ಅಂತ ಇರ್ತಕ್ಕಂಥದ್ದು ಯಾರ್ಯಾರಿಗೆ ಪ್ರಾಪ್ತವಾಗಿರ್ತದೋ ಅವರೆಲ್ಲ ಒಂದೇ ಸಮನಾಗಿ ಬಿಡ್ತಾರೆ. ಈಶಾ ಮೂಷಾ ಶ್ರೀ ಚೈತನ್ಯ ಪ್ರೇಮೇರ್ ಭರೆ ಅಚೈತನ್ಯ ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಈಶನಲ್ಲೂ ಮೋಶನಲ್ಲೂ ಶ್ರೀ ಚೈತನ್ಯನಲ್ಲೂ ಪ್ರವೇಶವಾದಾಗ ಅವ್ರು ಯಾರಲ್ಲೂ ಕೂಡ ಏನು ಭೇದ ಉಳಿದಿಲ್ಲ. ಅಷ್ಟೇ ಅಲ್ಲ, ತುಮಿ ಪ್ರೇಮೆ ಉನ್ಮಾದಿನಿ ಓ ಅಮ್ಮ ಜಗನ್ಮಾತೆ, ಸ್ವತಃ ನೀನು ಕೂಡ ಆ ಒಂದು ಆನಂದದಿಂದ ಉನ್ಮಾದಿನಿಯಾಗಿದ್ದೀಯ ಮತ್ತು ಹುಚ್ಚರ ಶಿರೋಮಣಿಯಾಗಿದ್ದೀಯ. ಎಲ್ಲ ಹುಚ್ಚರಿಗೆ ನೀನೇ ರಾಣಿ. ಅದೆಂತ ಹುಚ್ಚದು, ಆ ಬಗೆಯ ಹುಚ್ಚಿಗೆ ಮರುಳಾಗಿಯೇ ಶ್ರೀರಾಮಕೃಷ್ಣರು ಆ ಬಗೆಯ ಭಗವದ ಉನ್ಮಾದವನ್ನ ಹೊಂದಿದ್ರು. ಪ್ರೇಮ ಧ್ವನಿ ಕೊರೋ ಮಾ ಧ್ವನಿ ಕಾಂಗಾಲ್ ಪ್ರೇಮ ದಾಶೇರಿ. ಈ ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ನನ್ನ ಹೃದಯದಲ್ಲಿ ಇಲ್ಲಿರುವುದರಿಂದ ಬರಗಾಲ ಉಂಟಾಗಿದೆ, ನನ್ನ ಹೃದಯದಲ್ಲಿ ಬರಗಾಲ ಉಂಟಾಗಿದೆ, ಕಂಗಾಲನಾಗಿದ್ದೇನೆ, ನಾನು ದುಃಖಿಯಾಗಿದ್ದೇನೆ. ನಿನ್ನಲ್ಲಿದೆ ಆ ಪ್ರೇಮ ಧನ, ಅದನ್ನು ನನಗೆ ಕೊಟ್ಟು ಪ್ರೇಮ ಧನಿಯನ್ನಾಗಿ ಮಾಡು. ಧನಕನಕಗಳ ಧನಿಯಲ್ಲ, ಪ್ರೇಮ ಧನ, ಅದನ್ನು ಕೊಟ್ಟು ನನ್ನ ಧನಿಕನನ್ನಾಗಿ ಮಾಡು ಅಂತ ಹೇಳ್ತಕ್ಕಂಥ ಪ್ರಾರ್ಥನೆಯನ್ನು ನಾವಿಲ್ಲಿ ನೋಡ್ತೇವೆ. ಗುರು ಆ ಬಗೆಯ ಆನಂದವನ್ನು ಕೊಡ್ತಕ್ಕಂಥವನು, ಆದ್ರಿಂದ ಆ ಆನಂದ ಸಿಕ್ಕಿದ ಮೇಲೆ ಸಚ್ಚಿದಾನಂದ ಗುರುವಿಗೂ ಅವನು ಯಾರಿಗೇ ಮಂತ್ರ ದೀಕ್ಷೆ ಕೊಟ್ಟಿರಲಿ, ಯಾರನೇ ಶಿಷ್ಯನನ್ನಾಗಿ ಸ್ವೀಕರಿಸಲಿ, ಆ ಶಿಷ್ಯನಿಗೂ ಯಾವುದೇ ಬಗೆಯ ವ್ಯತ್ಯಾಸ ಉಳಿಯೋದಿಲ್ಲ ಅಂತನ್ನು ಮಾತನ್ನು ಹೇಳ್ತಾ ಜನಕ ಮತ್ತು ಶುಕದೇವನ ಉದಾಹರಣೆಯನ್ನು ಕೊಟ್ಟರು. ಜನಕ ಮಹಾರಾಜನ ಬಳಿಗೆ ಶುಕ ಮಹರ್ಷಿಯಾಗಿರ್ತಕ್ಕಂಥವನು, ವ್ಯಾಸ ಮಹರ್ಷಿಯ ಮಗನಾದಂತಹ ಶುಕ ಬ್ರಹ್ಮವಿದ್ಯೆಯನ್ನು ಪಡೆಯೋದಕ್ಕೋಸ್ಕರ ಬಂದಾಗ ಮಂತ್ರದೀಕ್ಷೆ ಆಗಬೇಕು. ಅದಕ್ಕೆ ಮಂತ್ರದೀಕ್ಷೆ ಕೊಡಬೇಕಾದ್ರೆ ಶಿಷ್ಯನಾದವನು ಗುರುವಿಗೆ ಕಾಣಿಕೆಯನ್ನು ಕೊಡಬೇಕು. ಈ ಕಾಣಿಕೆಗೊಂದು ಮಹತ್ವ ಇದೆ, ತುಂಬ ಅರ್ಥ ಇದೆ. ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದು ಬಹಳ ದೊಡ್ಡ ಅರ್ಥವನ್ನು ಹೊಂದಿದೆ. ಇಲ್ಲಿ ಜನಕ ಮಹಾರಾಜ, ಅವನು ಮಹಾರಾಜ ನೆನಪಿಟ್ಕೊಳ್ಳಿ, ಅವನಿಗೆ ಈ ಶುಕ ಮಹರ್ಷಿಯ ಕಾಣಿಕೆಯಿಂದ ಏನಾಗಬೇಕಾಗಿದೆ? ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಮೊದಲು ಕಾಣಿಕೆ ಕೊಡು, ಆಮೇಲೆ ನಿನಗೆ ಮಂತ್ರದೀಕ್ಷೆ ಕೊಡ್ತೇನೆ ಅಂತ ಜನಕ ಮಹಾರಾಜ ಹೇಳಿದಂತೆ. ಇದನ್ನು ಪ್ರಾಪಂಚಿಕರಾದಂತ ನಾವು ಕೇಳಿದ್ರೆ ಈ ಜನಕ ಮಹಾರಾಜ ಎಂತ ಲೋಭಿಯಪ್ಪ ಅನ್ಕೋಬಹುದು. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಅದಕ್ಕೆ ಕಾರಣ ಏನು ಅಂತ. ಜನಕ ಮಹಾರಾಜನೇ ಅದು ಹೇಳಿದಂತೆ, ನೋಡು ನಾನು ಮಂತ್ರ ದೀಕ್ಷೆ ಕೊಟ್ಟ ತಕ್ಷಣವೇ ನಿನಗೆ ಸಾಕ್ಷಾತ್ಕಾರ ಆಗ್ಬಿಡುತ್ತೆ, ಯಾಕೆಂದ್ರೆ ನೀನು ಉತ್ತಮ ಮಟ್ಟದ ಶಿಷ್ಯ. ಅಲ್ಲಿ ಉತ್ತಮ ಮಟ್ಟದ ಶಿಷ್ಯ, ಮಧ್ಯಮ ಮಟ್ಟದ ಶಿಷ್ಯ, ಅಧಮ ಮಟ್ಟದ ಶಿಷ್ಯ ಅಂತ ಮೂರು ಬಗೆ. ಉತ್ತಮ ಮಟ್ಟದ ಶಿಷ್ಯನಿಗೆ, ಪ್ರಥಮ ಶಿಷ್ಯನಿಗೆ ಮಂತ್ರದೀಕ್ಷೆ ಕೊಟ್ಟ ತಕ್ಷಣವೇ ಸಾಕ್ಷಾತ್ಕಾರ. ಮಧ್ಯಮ ಶಿಷ್ಯನಿಗೆ ಮನನಾದಿಗಳು ಜಪ ಮಾಡಬೇಕು ಬಹಳ. ಅಧಮ ಶಿಷ್ಯನಿಗೆ ಒಂದ್ ಎರಡು ಮೂರು ಜನ್ಮ ಹೋಗಬೇಕು ಈಗ ಮಂತ್ರದೀಕ್ಷೆ ಕೊಟ್ಟರು ಕೂಡ. ಇಲ್ಲಿ ಇವನು ಉನ್ನತ ಮಟ್ಟದ ಶಿಷ್ಯ, ಆದ್ರಿಂದ ಜನಕ ಮಹಾರಾಜ ಅದನ್ನು ಕಂಡುಕೊಂಡಿರ್ತಾನೆ. ಸ್ವತಃ ಅವನು ಕೂಡ ಬ್ರಹ್ಮಜ್ಞಾನಿ, ಆದ್ರಿಂದ ಎದುರಿಗೆ ಬಂದಿರತಕ್ಕಂಥ ಶಿಷ್ಯ ಯಾವ ಮಟ್ಟದವನ್ನು ತರತಕ್ಕಂಥ ಅದನ್ನು ಕಂಡುಕೊಂಡಿರ್ತಾನೆ. ಆದ್ರಿಂದ ಇವನಿಗೆ ತಾನು ಮಂತ್ರದೀಕ್ಷೆ ಕೊಟ್ಟ ತಕ್ಷಣವೇ ಅವನು ನನ್ನ ಸರಿಸಮಕ್ಕೆ ಬಂದ್ಬಿಡ್ತಾನೆ. ಇನ್ನು ದಕ್ಷಿಣೆಯನ್ನು ಕೇಳೋದಿಲ್ಲ ಬಂತು. ಆಮೇಲೆ ಯಾರಿಗೆ ಯಾರು ಕೊಡಬೇಕು ಅಂತ ಅವನು ಕೇಳಿಬಿಟ್ರೆ, ನಾನು ಒಂದೇ ನೀನು ಒಂದೇ. ಅದಕ್ಕೋಸ್ಕರ ಅವನು ಆ ಒಂದು ಸಂಪ್ರದಾಯ ಏನಿದೆಯೋ, ಕಾಣಿಕೆಯನ್ನು ಪಡೆಯುವುದರ ಮೂಲಕ ಯಾವ ಒಂದು ಸಂಸ್ಕಾರ ಶಿಷ್ಯನಿಗೆ ಉಂಟಾಗಬೇಕು ಅದನ್ನು ಉಂಟು ಮಾಡೋದಕ್ಕೋಸ್ಕರ ಮೊದಲೇ ಕಾಣಿಕೆಯನ್ನು ಪಡೆದುಕೊಳ್ತಾನೆ ಅಂತನೋ ಮಾತು ಬರ್ತದೆ ಅಂತನೋ ಮಾತನ್ನು ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸಿ ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಮುಂದಿನ ಶನಿವಾರ ಇಲ್ಲಿ ಕಾಳಿಪೂಜೆ ಆ ಕಾರ್ಯಕ್ರಮ ಇದ್ರೂ ಕೂಡ ಇಲ್ಲಿನ ಉಪನ್ಯಾಸ ಏನು ನಿಂತು ಹೋಗುವುದಿಲ್ಲ. ಕಾಳಿ ಶ್ರೀರಾಮಕೃಷ್ಣರು ಯಾರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೋ ಆ ಕಾಳಿಯ ಒಂದು ಜಯಂತಿ, ಅವತ್ತಿನ ದಿವಸ ಅವರಾಡೋ ಮಾತನ್ನ ಅದೇ ಕಾಳಿಯ ಸ್ವರೂಪದಿಂದಲೇ ಇರತಕ್ಕಂಥ ಶ್ರೀರಾಮಕೃಷ್ಣ ಮಾತನ್ನ ಯಾತಕ್ಕೆ ನಾವು ಕೇಳಬಾರದು. ಉಪನ್ಯಾಸ ಮುಂದುವರಿಯುತ್ತದೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ಪುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.